ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಸೋಮವಾರಪೇಟೆ ತಾಲೂಕು ದೊಡ್ಡತ್ತೂರು ಗ್ರಾಮದ ಡಿಎಸ್ ಗಣೇಶ್ ಅವರು. ಕೆಳಗರೆ, ಕೊಡಗು ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿಯನ್ನ ಮಾಡಿರೋರು ಬಹಳ ಕಡಿಮೆನೆ. ಆದರೂ ಕುಶಾಲನಗರದ ಆಸುಪಾಸಿನಲ್ಲಿ ಹಿಪ್ಪನೇರಳೆಯನ್ನ ಹಾಕಿಕೊಂಡು ರೇಷ್ಮೆ ಹುಳುಗಳನ್ನ ಸಾಕಿರೋರು ಕಾಣಿಸಿಕ್ತಾರೆ. ಡಿಎಸ್ ಗಣೇಶ್ ಅವರು ಸೋಮವಾರಪೇಟೆ ತಾಲೂಕು ದೊಡ್ಡತ್ತೂರು ಗ್ರಾಮದವರು, ತಾಲೂಕು ಪಂಚಾಯತಿ ಸದಸ್ಯರು. ಹೇಳ್ತಾ ಇದ್ರು, ಸುಮಾರು 18 ವರ್ಷಗಳಿಂದ ಹಿಪ್ಪನೇರಳೆಯನ್ನು ಹಾಕಿ ರೇಷ್ಮೆ ಹುಳುಗಳನ್ನ ಸಾಕ್ತಾ ಇದ್ದೀನಿ ಅಂತ ಅನ್ಕೊಂಡು, ಹೇಗಿದೆ ಅವರ ರೇಷ್ಮೆ ಕೃಷಿ ಅನುಭವ ಅನ್ಕೊಂಡು ಇವತ್ತು ವಿಚಾರಗಳನ್ನ ಬಿತ್ತರಿಸಿದೀವಿ. ಗಣೇಶಣ್ಣ ನಮಸ್ಕಾರ. ನಮಸ್ಕಾರ. ತಾವು ಏನು ಓದಿದ್ದು? ನಾವು ಬಿ ಎ ಮಾಡಿದೀವಿ. ಹಾ, ಬಿ ಎ ಮಾಡಿಕೊಂಡು ನೇರವಾಗಿ ಕೃಷಿಗೆ ಬಂದ್ರೆ ಅಥವಾ ಹೇಗೆ? ಹೌದು, ನೇರವಾಗಿ ಕೃಷಿಗೆ ಬಂದ. ಫಸ್ಟ್ ನಮ್ಮ ತಾತ ಮತ್ತೆ ತಂದೆ ಬೇರೆ ಬೇರೆ ಇತರೆ ಬೆಳೆಗಳನ್ನ ಬೆಳೀತಾ ಇದ್ರು. ನಮ್ಮ ಅಕ್ಕಪಕ್ಕದಲ್ಲಿ ರೇಷ್ಮೆ ಬೆಳೆಗಾರರು ಇದ್ರು. 6 ಎಕರೆ ಜಮೀನ್ ಇದೆ. 6 ಎಕರೆ ಜಮೀನಿನಲ್ಲಿ ನಾವು ಯಾಕೆ 1 ಎಕರೆ ಜಮೀನ್ ರೇಷ್ಮೆ ಕೃಷಿ ಮಾಡಬಾರ್ದು ಅಂತ ಮನಸ್ಸಲ್ಲಿ ಬಂತು. ನಾವು ಆ ಟೈಮಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವ. ಆಗ ನಮ್ಗೆ ರೇಷ್ಮೆ ಇಲಾಖೆಯ ಡೆಮಾನ್ಸ್ಟ್ರೇಟರ್ ಆದ ಮಹೇಶ್ ಅವರು, ಜಯಕುಮಾರ್ ಅವರು ಮನೆಗೆ ಬಂದು ನೀವು 1 ಎಕರೆ ರೇಷ್ಮೆ ಕೃಷಿ ಮಾಡಿ ಅಂತ ನಮ್ಮ ಅಪ್ರೋಚ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಒಂಚೂರು ರಾಜಕೀಯದ ಬಿಸಿ ಇದ್ದಿದ್ರಿಂದ ನಾವು ಒಂದ್ಸಲ ಬೇಕು ಅಂತ ಒಂದ್ಸಲ ಬೇಡ ಅಂತ ಹೇಳಿದೆ. ಆ ಟೈಮಲ್ಲಿ ನಮ್ಗೆ M5 ತಳಿನ ರೇಷ್ಮೆ ಇಲಾಖೆಯವರೇ ಶಿಫಾರಸ್ ಮಾಡಿ ಒಂದು 4 ಎಕರೆ ನರ್ಸರಿ ಮಾಡ್ತಿದ್ರು. ನರ್ಸರಿ ಮಾಡಿ 18 ವರ್ಷದಿಂದ ನಾನು M5 ತಳಿನ ಫಸ್ಟ್ ಸ್ಟಾರ್ಟಿಂಗ್ ತಂದು ನಾಟಿ ಮಾಡಿದೆ. ನಾಟಿ ಮಾಡಿದಾಗ ಆ ಸಂದರ್ಭದಲ್ಲಿ ನಮ್ಗೆ ಕುಶಾಲ ನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾರ್ಕೆಟ್ 2 ವರ್ಷಗಳ ಕಾಲ ವರ್ಷಕ್ಕೆ 4 ಬೆಳೆ ತರ ಬೆಳೀತಾ ಇದ್ವಿ. ಅದನ್ನ ತೆಗೆದುಕೊಂಡೋಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾರ್ಕೆಟ್ ಇತ್ತು. ಮಾರ್ಕೆಟ್ ಸೇರಿ ಮಾರ್ಕ್ ಬರ್ತಾ ಇತ್ತು. ನಮ್ಗೆ ಅವತ್ತೇನು ತುಂಬಾ ದೊಡ್ಡ ರೇಟ್ ಇರ್ಲಿಲ್ಲ, 400-500. ನಮ್ಗೆ ಸರ್ಕಾರ 625 ರೂಪಾಯಿನ ಫಿಕ್ಸ್ ಮಾಡಿತ್ತು. ಆ ಟೈಮಲ್ಲಿ ಡಿಮಾಂಡ್ ಇದ್ದ ಟೈಮಲ್ಲಿ 625 ಫಿಕ್ಸ್ ಆಯ್ತು. ಡಿಮಾಂಡ್ ಇಲ್ಲದೆ ಇರೋ ಟೈಮ್ನಲ್ಲಿ 300-400 ಆ ಟೈಮ್ ರೇಂಜಲ್ಲಿ ಮಾರ್ತಾ ಇದ್ವಿ. ಬಟ್ ಬೇರೆ ಬೆಳೆಗಳಿಗೆ ನಾವು ಕ್ಯಾರಿ ಮಾಡಿದ್ರೆ ರೇಷ್ಮೆ ಕೃಷಿನಲ್ಲಿ 4-5 ಬೆಳೆ ತೆಗಿಬಹುದು. ನಮ್ಗೆ ಹೈನುಗಾರಿಕೆನೂ ಸಿಗ್ತದೆ. 4-5 ದನಗಳು ಸಾಕಿದೀವಿ. ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಮತ್ತೆ ತರಕಾರಿ ಬೆಳೆಗಳು, ಜೋಳ, ಶುಂಠಿ ಎಲ್ಲಾ ಬೆಳೆ ಮಾಡ್ತಾ ಇದ್ವಿ. ಆದ್ರೂ ನಮ್ಗೆ ಈ 18 ವರ್ಷದ ಅನುಭವ ಹೇಳಬೇಕು ಅಂತಂದ್ರೆ ನಮ್ಗೆ ರೇಷ್ಮೆ ಕೃಷಿನಲ್ಲೇ ಸ್ವಲ್ಪ ಉತ್ತಮದಾಯಕವಾಗಿದೆ ಅಂತ ನಾನು ಕೇಳೋದ್ರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಂದು 7-8 ವರ್ಷಗಳಿಂದ M5 ಗಿಡನ ಅದನ್ನ ಸ್ವಲ್ಪ ಇಳುವರಿ ಕಡಿಮೆ, ಸೊಪ್ಪಲು ಇಳುವರಿ ಕಡಿಮೆ, ಮತ್ತೆ ಗೂಡಲು ಕೂಡ ಇಳುವರಿ ಸ್ವಲ್ಪ ಕಡಿಮೆ. ಹಂಗಾಗಿ ರೇಷ್ಮೆ ಇಲಾಖೆಯವರು M5 ಬದಲಿಗೆ B1 ಯಾಕೆ ಮಾಡಬಾರ್ದು, B1 ಉತ್ತಮವಾದ ತಳಿ ಇದೆ ಅದನ್ನ ಮಾಡಿ ಅಂತ ಅಪ್ರೋಚ್ ಮಾಡಿದ್ರು. ಅದ್ ಮಾಡಿದ್ಮೇಲೆ B1 ತಳಿನ ಸ್ಟಾರ್ಟ್ ಮಾಡಿದ್ರು. B1 ತಳಿ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೀಗ 100 ಮೊಟ್ಟೆ ತಗೊಂಡ್ ಬಂದ್ರೆ ಒಂದ್ಸಲ 70-85 kg ವರೆಗೂ ಗೂಡು ಬೆಳೀತಾ ಇದೀವಿ. ಬೆಳೆದ ಗೂಡ್ನ ನಾವು ಹಾಸನ ಸತ್ತಿದ್ರೆ ಬೆಂಗಳೂರು ಮಾರ್ಕೆಟ್ ತಗೊಂಡೋಗ್ತೀವಿ. ನಮ್ ಕೊಡಗಿನ ಗೂಡ್ಗೆ ಒಳ್ಳೆ ಬೇಡಿಕೆ ಇದೆ. ಯಾಕಪ್ಪ ಅಂದ್ರೆ ನಮ್ದು ಬಿತ್ತನೆ ವಲಯ ಅಂತ ಘೋಷಣೆ ಆಗಿದೆ ಕೊಡಗು ಜಿಲ್ಲೆ. ಬಿತ್ತನೆ ವಲಯ ಅಂತ ಘೋಷಣೆ ಆಗಿರೋದ್ರಿಂದ ನಮ್ಮ ಕೊಡಗಿನ ಗೂಡ್ಗೆ ಗೂಡು ಚೆನ್ನಾಗಿ ಬೆಳೆದಿದ್ದು, ಒಳ್ಳೆ ಕಲರ್ ಇದ್ದು, ಗೂಡು ಪರ್ಫೆಕ್ಟ್ ಆಗಿದ್ರೆ ಬೆಂಗಳೂರಲ್ಲೂ ಕೂಡ ಒಳ್ಳೆ ಫಸ್ಟ್ ಕ್ಲಾಸ್ ರೇಟ್ ಸಿಗುತ್ತೆ. ಇರೋದ್ರಲ್ಲಿ ಯಾವುದೇ ಕಡೆಯಿಂದ ಗೂಡು ಬಂದ್ರು ನಮ್ಮ ಕೊಡಗಿನ ಗೂಡ್ಗೆ ಒಳ್ಳೆ ಡಿಮಾಂಡ್ ಇರ್ತದೆ. ಇದುವರೆಗೆ ನಾವು ಬೆಂಗಳೂರಿಗೆ ಮ್ಯಾಕ್ಸಿಮಮ್ ಗೂಡು ಮಾರಾಟಕ್ಕೆ ಹೋಗ್ತೀವಿ. ಅಲ್ಲಿ ನಮ್ಗೆ ಒಳ್ಳೆ ಟಾಪ್ ರೇಟೇ ಸಿಕ್ಕಿದೆ. ನಾವು ಹೋದ ದಿವಸ ನಮ್ಮ ಗೂಡು ಅಂತಂದ್ರೆ ಗಣೇಶ್ ಗೂಡು ಬರ್ತಾ ಇದೆ, ಕೊಡಗಿನ ಗೂಡು ಬರ್ತಾ ಇದೆ ಅಂತ ಹೇಳಿದ್ರೆ ಕೊಡಗಿನಿಂದ ಯಾವುದೇ ರೈತರು ತಗೊಂಡೋದ್ರು ಎಲ್ಲ ಶ್ರೀಗಳು ಬಂದು ಮಾರ್ಕೆಟಿಂಗ್ ಬರ್ತಾರೆ, ಬಂದು ತಗೊಂಡೋಗ್ತಾರೆ. ನಮ್ಗೆ ಮಿನಿಮಮ್ 500-550 ರೂಪಾಯಿ ರೇಟ್ ಸಿಗ್ತದೆ. ಈ ಕೊರೋನಾ ಸಂದರ್ಭದಲ್ಲಿ ಕಮ್ಮಿ 1.5-2 ವರ್ಷ ಆಯ್ತು ಕೊರೋನಾ ಸ್ಟಾರ್ಟ್ ಆಗಿ. ಇಂಥ ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಾಡಿ ಯಾವುದೇ ಬೆಳೆಗಳಿಗೆ ರೇಟ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ. ತರಕಾರಿ ಬೆಳೆ ಬೆಳೆದ್ರೆ ಎಲ್ಲ ರೈತರು ರೋಡಲ್ಲಿ ಸುರಿಯೋದು, ಇಲ್ಲ ಜಮೀನಲ್ಲೇ ಬಿಟ್ಟು ಉಳ್ಮೆ ಮಾಡೋದು, ಈ ತರ ಆಗಿದೆ. ಈ ರೇಷ್ಮೆ ಬೆಳೆಗೆ ಅಂತ ಒಂದು ಕಷ್ಟ ಬಂದಿಲ್ಲ. ರೇಷ್ಮೆ ಬೆಳೆನಲ್ಲಿ ಚೆನ್ನಾಗಿ ಒಳ್ಳೆ ಇದಿದೆ. ನಮ್ಮ ಗೂಡು ತಗೊಂಡೋಗಿ ಮಾರಾಟ ಮಾಡಿ ಬಂದಿದೀವಿ. 500 ರೂಪಾಯಿ ರೇಟ್ ಇದೆ. ಸರ್ಕಾರದಿಂದ 70 ರೂಪಾಯಿ 1 ಕೆಜಿಗೆ ಸಬ್ಸಿಡಿ ಕೊಡ್ತಾರೆ, ಸಹಾಯಧನ ಅಂತೇಳಿ. ಆ ಸಹಾಯಧನ ಕೂಡ 100 ಕೆಜಿ ಗೂಡು ತಗೊಂಡೋದ್ರೆ 7,000 ರೂಪಾಯಿ, ರೇಟ್ನ ನಮ್ಗೆ ಸರ್ಕಾರದಿಂದ ಹಾಕ್ತಾರೆ. ನಾವ್ ಎಷ್ಟೇ ಗುಳ್ ಬೆಳ್ಕೊಂಡು ಹೋಗಿರ್ಲಿ ಅದು ಮಿನಿಮಮ್ ನಾನು 450-500 ರೂಪಾಯಿ ಮಾರಿದೀನಿ, ಮ್ಯಾಕ್ಸಿಮಮ್ 3,000 ಮಾರಿದೀವಿ. ಒಂದು ಕೆಜಿ ಗುಡ್ನ 3,000 ಮಾರಿದೀವಿ. ನಮ್ಗೀಗ 100 ಮೊಟ್ಟೆ ತಗೊಂಡ್ ಬಂದ್ರೆ ನಾನು ಮಿನಿಮಮ್ 75-80-85 ಕೆಜಿ ಗುಡ್ನ ತಗೊಂಡೋಗ್ತೀವಿ. ನಾವು 125-150 ಮೊಟ್ಟೆ ಇಡ್ತೀವಿ ಒಂದ್ ಸಲಕ್ಕೆ. 150 ಮೊಟ್ಟೆ ಇಟ್ರೆ 110-120 ಕೆಜಿ ಗುಡ್ನ ಸರಾಸರಿ ವರ್ಷದಲ್ಲಿ 4 ಬೆಳೆ ಹತ್ರ ತಗೊಂಡಿದ್ವಿ. ನಮ್ಗೆ ವರ್ಷದಲ್ಲಿ ಒಂದ್ 500 ಕೆಜಿ ಗೂಡು ಇಟ್ಕೋಬಹುದು. 500 ಕೆಜಿ ಗೂಡು ಇಂಟು 500 ರೂಪಾಯಿ ರೇಟ್ ಹಾಕೊಂಡ್ರು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಏನ್ ದರ ಸಿಕ್ಕಿದರೆ ನಮ್ಗೆ ಅಂತೇಳಿ. ಅದ್ರ ಜೊತೆಗೆ ಸರ್ಕಾರದಿಂದ 70 ರೂಪಾಯಿ ಸಬ್ಸಿಡಿ. ರೇಷ್ಮೆ ಬೆಳೆ ಬೆಳಿತೀನಿ ಅನ್ನೋ ರೈತರಿಗೆ ಸರ್ಕಾರದಿಂದ 1 ಎಕರೆ ಗಿಡ ನಾಟಿ ಮಾಡಿದ್ರೆ ಸರ್ಕಾರದಿಂದ ಸೌಲಭ್ಯ ಕೊಡ್ತಾರೆ ಎನ್ಆರ್ಜಿ ನಲ್ಲಿ. ಅದೇ ರೀತಿ ರೇಷ್ಮೆ ಶೆಡ್ ಮಾಡ್ಕೊಂಡ್ರು ಕೂಡ 50-20 ಶೆಡ್ ಮಾಡ್ಕೊಂಡ್ರೆ 800 ಚದರ ಅಡಿಗೂ ಒಂದು 80,000 ಕೊಡ್ತಾರೆ. ಮನೆ ಮಾಡ್ಕೊಂಡ್ರೆ ಒಂದು 3-3.5 ಲಕ್ಷ ರೂಪಾಯಿ ಕೊಡ್ತಾರೆ 50-20 ಮನೆ ಮಾಡ್ಕೊಂಡ್ರೆ. ಇತರ ಬೆಳೆಗಳಿಗೆ ಹೋಲಿಸಿದ್ರೆ ಸರ್ಕಾರದಿಂದ ಇಷ್ಟೊಂದು ಸೌಲಭ್ಯಗಳನ್ನ ಕೊಡೋದು ರೇಷ್ಮೆ ಇಲಾಖೆ ಮೇಲೆ ಕೊಡ್ತಾ ಇರೋದು. ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡು ಕೂಡ ಒಳ್ಳೆ ಕೊಡ್ತಾ ಇದೆ. ಅದ್ರಲ್ಲಿ ನಮ್ಮ ಕೊಡಗಿನ ಜಿಲ್ಲೆನಲ್ಲಿ ಸ್ವಲ್ಪ ಬೇರೆ ಬೇರೆ ವಿವಿಧ ಬೆಳೆಗಳಿಗೆ ರೈತರು ಮಾರೋಗಿರೋದ್ರಿಂದ ಎಲ್ಲ ಕಮರ್ಷಿಯಲ್ ಬೆಳೆಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸ್ವಲ್ಪ ರೇಷ್ಮೆ ಬೆಳೆಗೆ ಹಿಂದೇಟ್ ಹಾಕಿ ಸ್ವಲ್ಪ ರೈತರು ಹಿಂದೆ ಬಿದ್ದಿದ್ದಾರೆ. ಇನ್ನಾದ್ರೂ ಮುಂದೆ ರೇಷ್ಮೆ ಕೃಷಿ ಮಾಡಿದ್ರೆ ರೈತರು ತಮ್ಮ ಜೀವನದಲ್ಲಿ ಮುಂದೆ ಬರ್ಬೋದು. ಇಂತ ಕೊರೋನಾ ಸಂಕಷ್ಟ ಸಮಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಈಗ ಶುಂಠಿ ನೋಡಿ ಒಂದ್ಸಲ ಗಗನಕ್ಕೆ ಹೋಗ್ಬಿಡ್ತಿದ್ರೆ ರೈತರು, ಇನ್ನೊಂದು 5-6 ವರ್ಷ ರೇಟೇ ಇರೋದಿಲ್ಲ. ಈ ಸಿಚುವೇಶನ್ ರೈತಿಗೆ ಏನ್ ಮಾಡ್ತಾನೆ, ಶುಂಠಿಗೆ 100,000 ರೂಪಾಯಿ ಬಂಡವಾಳ ಹಾಕ್ಬೇಕು, ರೇಟ್ ಬಂದ್ರೆ ಬರ್ಬೋದು, ಬರದೇ ಇದ್ರೆ ಇಲ್ಲ. ರೇಷ್ಮೆ ಬೆಳೆ ಅನ್ನೋದು ಆತರ ಅಲ್ಲ, ಇರೋದ್ರಲ್ಲಿ ತೃಪ್ತಿದಾಯಕವಾದ ಒಂದು ಬೆಳೆ. ನನಗೆ 18 ವರ್ಷದಲ್ಲಿ ಎಲ್ಲಾ ಬೆಳೆಗಳ ಅನುಭವ ನನಗಿದೆ, ಆದ್ರೆ ರೇಷ್ಮೆ ಬೆಳೆ ಅಷ್ಟು ಸಮಾಧಾನ ತಂದಿರ್ತಕ್ಕಂತ ಬೆಳೆ ಏನಿಲ್ಲ, ಒಳ್ಳೆ ಚೆನ್ನಾಗಿದೆ. ಅದೇ ತರ ಈಗ ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ನಮ್ಮ ಕೃಷಿ ನೋಡಿ ಬೇರೆ ಬೇರೆ ಹೊಸದಾಗಿ ರೈತರು ಸುಮಾರು ಜನರು ಮುಂದೆ ಬರ್ತಾ ಇದಾರೆ. ನಮ್ಮಲ್ಲೇ ನಮ್ಮ ಫ್ರೆಂಡ್ ಒಬ್ರು ಇದ್ರು ವೈಸಿ ಕೃಷ್ಣನ್ ಅಂತೇಳಿ, ಅವರು ವಿಶಾಲ ನಗರದಲ್ಲಿ ಬ್ಯಾಟರಿ ಶಾಪ್ ಅಲ್ಲಿ ಇಟ್ಕೊಂಡಿದ್ರು, ಬೇರೆ ಬೇರೆ ಬೆಳೆ ಮಾಡ್ತಾ ಇದ್ರು. ಈಗ ಅವರು ಕೂಡ 1 ಎಕರೆ ರೇಷ್ಮೆ ಮಾಡಿ ಈಗ 1.5 ವರ್ಷ ಆಯ್ತು ಅವ್ರು ಬೆಳೆ ಬೆಳೆ ಶುರು ಮಾಡಿ. ಅವ್ರು ಈಗ ಫಸ್ಟ್ ಕಾಫಿ ಇತ್ತು ಒಂದು 1/2 ಎಕರೆ, ಆ ಕಾಫಿ ಗಿಡನು ಕೂಡ ಕಿತ್ತಾಕಿ ಈಗ ರೇಷ್ಮೆ ಗಿಡಕ್ಕೆ ಬಂದಿದ್ದಾರೆ. ಹೌದು, ಹಂಗೀಗ ಅಕ್ಕಪಕ್ಕದಲ್ಲಿ ಇನ್ನೊಂದು 3-4 ಜನ ಫಸ್ಟ್ ಆಗಿ ರೇಷ್ಮೆ ಬೆಳೆ ಬೆಳೀತಾ ಇದಾರೆ. ರೈತರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ರೇಷ್ಮೆ ಕೃಷಿನಲ್ಲಿ ಒಳ್ಳೆ ಆದಾಯ ಇದೆ, ರೇಷ್ಮೆ ನೀವು ಕೂಡ ಮಾಡಿ ನಿಮ್ಮ ಆದಾಯನ ಚೆನ್ನಾಗಿ ಹೆಚ್ಚು ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ದು ದೊಡ್ಡತ್ತೂರು ಗ್ರಾಮ ಕುಶಾಲನಗರದಿಂದ ಎಷ್ಟು ದೂರ ಆಗುತ್ತೆ? 5 ಕಿಲೋಮೀಟರ್ ಆಗುತ್ತೆ. ಯಾವ ಕಡೆಗೆ? ಹಾರಂಗಿ ಡ್ಯಾಮ್ ಕಡೆಗೆ. ಅಲ್ಲಿ ಈಗ ಒಂದು 15 ವರ್ಷಗಳ ಹಿಂದೆ ಎಷ್ಟು ಜನ ರೇಷ್ಮೆ ಬೆಳೀತಾ ಇದ್ರು? 15 ವರ್ಷಗಳ ಹಿಂದೆ ಹೆಚ್ಚು ಕಮ್ಮಿ ಒಂದು 80-85 ಜನ ರೈತರು ಇದ್ರು. ಈಗ ಇತ್ತೀಚೆಗೆ ಒಂದು 15-20 ಬೆಳೆಗಾರ ಇದ್ದೀವಿ. ಈಗ ಮಧ್ಯದಲ್ಲಿ ಸ್ವಲ್ಪ ದಿನ ಬ್ರೇಕ್ ಮಾಡಿದ್ರೆ, ಅದೇ ಕಮರ್ಷಿಯಲ್ ಬೆಳೆಗಳಿಗೆ ಮಾರು ಹೋಗಿ ರೈತರು ಬೇರೆ ಬೇರೆ ಬೆಳೆಗಳ ಮೇಲೆ ಶುಂಠಿ ಅದು ಇದು ಹೋಗಿ ಪುನಃ ರಿಟರ್ನ್ ರೇಷ್ಮೆ ಕಡೆಗೆ ತಿರುಗ್ತಾ ಇದಾರೆ. ಈಗ ಹೊಸದಾಗಿ ರೈತರು ಪ್ರತಿ ವರ್ಷ ಒಂದು 5-5 ರೈತರು ಬರ್ತಾ ಇದ್ದಾರೆ ಅಲ್ವಾ. ಮತ್ತೆ ಕುಶಾಲನಗರದಲ್ಲಿ ಮಾರುಕಟ್ಟೆ ಆಗ್ಬಹುದು ನಿಮ್ಮಂತವ್ರು ಪ್ರಯತ್ನ ಪಟ್ಟು. ನಮ್ಮಂತವ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ರೈತರು ಎಲ್ಲರೂ ರೇಷ್ಮೆ ಬೆಳೆನ ಹೆಚ್ಚಾಗಿ ಬೆಳೆದ್ರೆ ಹೌದು ಆಗ ಮಾರ್ಕೆಟ್ ಪುನಃ ಓಪನ್ ಆದ್ರೂ ಆಗ್ಬಹುದು. ಯಾಕಂದ್ರೆ ರೇಷ್ಮೆ ಹೆಚ್ಚಾಗಿ ಉತ್ಪಾದನೆ ಆದ್ರೆ ಈಗ ತಗೊಳ್ಳಿಕ್ಕೆ ಎಲ್ಎಸ್ಪಿ ಅವರು ಇಲ್ಲಿಗೆ ಬರ್ತಾರೆ. ಈಗ ನಾವು ರೇಷ್ಮೆ ಬೆಳೆಗೆ ಗೂಡು ಜಾಸ್ತಿ ಇಲ್ಲ ಅಂತಂದಾಗ ಈಗ ಅವ್ರು ಡೈಲಿ ಒಂದು ಅವ್ರಿಗೆ ಏನಪ್ಪಾ ಅಂದ್ರೆ ಮಿನಿಮಮ್ 200-400 ಕೆಜಿ ಗೂಡು ದಿನ ನಿತ್ಯ ಬರ್ಬೇಕು. ಹಂಗಿದ್ರೆ ಅವ್ರು ಎಲ್ಎಸ್ಪಿಗಳು ಅಲ್ಲಿಂದ 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಓನ್ ವೆಹಿಕಲ್ ಬರ್ಬೇಕು ಅವ್ರು. ಹಂಗಿರೋದ್ರಿಂದ ಅವರು ಎಲ್ಲಿ ಮಾರ್ಕೆಟ್ ಎಲ್ಲಿ ಜಾಸ್ತಿ ಗೂಡು ಬರ್ತಾರೋ ಅಂತ ಕಡೆಗೆ ಜಾಸ್ತಿ ಎಲ್ಎಸ್ಪಿಗಳು. ಈಗ ನಮ್ ಜಿಲ್ಲೆನಲ್ಲಿ ಬೆಳೆ ಕಡಿಮೆ ಇರೋದ್ರಿಂದ ಗೂಡು ಇಳುವರಿ ಕಡಿಮೆ ಇರೋದು, ಕಡಿಮೆ ರೈತರು ಇರೋದ್ರಿಂದ ಎಲ್ಎಸ್ಪಿಗಳ ಬರೋದು ಕಡಿಮೆ. ವಿಕ್ಟರಿ 1 V1 ತಳಿ ಏನು ಅಂತರದಲ್ಲಿ ನಾಟಿ ಮಾಡ್ಕೊಂಡಿದ್ರೆ ಗಿಡಗಳನ್ನು? ನಾವು 5, 3, 2 ನಾಟಿ ಮಾಡ್ತಾ ಮಾಡ್ಕೊಂಡಿದ್ವಿ. ಮಾಡಿದಾಗ ಫಸ್ಟ್ M5 ಮಾಡಿದಾಗ 3x3 ಮಾಡಿದ್ದು, ಅದನ್ನ ತೆಗೆದು ಪುನಃ ನಮ್ಮ ಸೈಂಟಿಫಿಕ್ ಮೆಥಡ್ ಅಲ್ಲಿ ರೇಷ್ಮೆ ಇಲಾಖೆಯ ಪ್ರಕಾರದಲ್ಲಿ 5, 3, 2 ಅಂತರದಲ್ಲಿ ನಾಟಿ ಮಾಡಿದ್ವು. 1 5 ಸಾಲು ಗಿಡದಿಂದ ಗಿಡಕ್ಕೆ 2 ಅಂತರ, ಪುನಃ ಇನ್ನೊಂದು 3 ಸಾಲು 2 ಅಂತರ ಅಂತರ ಮಾಡ್ಕೊಂಡು ನಾಟಿ ಮಾಡಿದ್ವಿ. ಈಗ ಹೊಸ ಮೆಥಡ್ ಬಂದಿದೆ. ಈಗ ಏನಪ್ಪಾ ಅಂತಂದ್ರೆ 4x4 ಒಂದ್ ಸ್ವಲ್ಪ ಒಂದು ಮರಗಡ್ಡಿ ಟೈಪ್ ನಲ್ಲಿ ಮಾಡಿದ್ರೆ ಸೊಪ್ಪಲ್ಲಿ ಇಳುವರಿ ಜಾಸ್ತಿ ಅಂತ ರೇಷ್ಮೆ ಇಲಾಖೆಯವರು ಮಾಹಿತಿ ನೀಡ್ತಾ ಇದಾರೆ. ಇತ್ತೀಚೆಗೆ ಕೆಲವು ರೈತರು ಮರಗಡ್ಡಿನ ಕೂಡ ಮಾಡ್ತಾ ಇದ್ದಾರೆ 4x4, ಕೆಲವರು 8x8 ಮಾಡ್ತಾ ಇದಾರೆ. ನಾವು ಕೂಡ 1 ಎಕರೆಗೆ ಹೆಚ್ಚುವರಿಯಾಗಿ ರೇಷ್ಮೆ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೀನಿ. ನೆಕ್ಸ್ಟ್ 1/2 ಇನ್ನೊಂದು ಎಕರೆ ರೇಷ್ಮೆ ಮಾಡ್ಬೇಕು. ನಮ್ಮ ವೈಶಿ ಕೃಷ್ಣನ್ ಅವರು ಕೂಡ ಅವರು ಫಸ್ಟ್ 1 ಎಕರೆಯಲ್ಲಿ ಇದ್ರು, ಈಗ 1 ಎಕರೆ. 1 ವರ್ಷದಲ್ಲಿ ನಾವು ಏನಾದ್ರು 2 ಎಕರೆ ರೇಷ್ಮೆ ಹಾಕಿದ್ರೆ 4 ಬೆಳೆ ಬದಲಿಗೆ 8 ಬೆಳೆ ತೆಗಿಬೇಕು. ಒಂದೇ ಶೆಡ್ ಅಲ್ಲಿ 8 ಬೆಳೆ ತೆಗಿಬೇಕು. ಆ 8 ಬೆಳೆ ತೆಗೆದ್ರೆ ರೈತರು ಹೆಚ್ಚು ಕಮ್ಮಿ ಒಂದು ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ ಸಂಬಳ ತೆಗಿತಾರೋ ಆತರ ಆದಾಯನ ಅರ್ನ್ ಮಾಡ್ಬೋದು ಅನ್ನೋದು ನನ್ನ ನಿರೀಕ್ಷೆ. ತಾವು ರೇಷ್ಮೆ ಸಾಕಾಣಿಕೆ ಮನೆಯನ್ನ ಹೇಗೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ? ಎಷ್ಟು ಉದ್ದ, ಎಷ್ಟು? ರೇಷ್ಮೆ ಸಾಕಾಣಿಕೆ ಮನೆಯನ್ನ ಈಗ ನಾವು ಶೆಡ್ ಅದು ಹೇಳಿದ್ವಿ, ನಾನು 800 ಚದರಡಿ ಅಂತರದಲ್ಲಿ 12 ಎತ್ತರಕ್ಕೆ ಶೀಟ್ ಮೇಲೆ ಶೀಟ್ ಮಾಡಿ ಸುತ್ತ ಶೀಟ್ ಅಲ್ಲೇ ಮಾಡಿ ಗ್ರೀನ್ ಮೆಶ್ ಎಲ್ಲ ಹಾಕಿ ಮಳೆಗಾಲದಲ್ಲಿ ಸ್ವಲ್ಪ ಟಾರ್ಪಲ್ ಶೇಡ್ ಕವರ್ ಮಾಡ್ಲಿಕ್ಕೆ ಟಾರ್ಪಲ್ ಕವರ್ ಮಾಡ್ಕೊಂಡಿದ್ವಿ. ಮತ್ತೆ ನೊಣಗಳು ಅದು ಯಾವ್ದು ಹೂಜಿ ನೊಣಗಳು ಮತ್ತೆ ಇದ್ಯಾವ್ದು ಬರ್ಬಾರ್ದು ದಾಳಿ ಮಾಡಬಾರ್ದು ಅಂತ ಹೇಳಿ ಸೈಡ್ ಗೆ ಶೇಡ್ ನೆಸ್ ಎಲ್ಲ ಬಿಟ್ಟು ನೀಟಾಗಿ ಕವರ್ ಮಾಡ್ಕೊಂಡಿದ್ವಿ. ಈಗಿನ ಹೊಸ ಸೈಂಟಿಫಿಕ್ ಮೆಥಡ್ ನಲ್ಲಿ ಯಾವ ತರ ನಮಗೆ ರೇಷ್ಮೆ ಶೆಡ್ ಮಾಡಬೇಕು ಆ ತರ ಮಾದರಿಯಾಗಿ ರೇಷ್ಮೆ ಶೆಡ್ ನ ನಾವು ನಿರ್ಮಾಣ ಮಾಡ್ಕೊಂಡ್ವಿ. ಈಗ ಕುಶಾಲನಗರದ ಸುತ್ತಮುತ್ತ ಈ ಹಿಂದೆಲ್ಲ ತುಂಬಾ ಜನ ಇದ್ರು, ಕಡಿಮೆ ಆದ್ರು ರೇಷ್ಮೆ ಇಲಾಖೆ ತನ್ನ ವಿಸ್ತರಣೆ ಚಟುವಟಿಕೆಗಳನ್ನು ಕಡಿಮೆ ಮಾಡ್ಕೊಳ್ತು, ಮಾರುಕಟ್ಟೆನೂ ಒಂದು ರೀತಿ ಕಾಣೆಯಾಯ್ತು. ಅದರ ಪ್ರಾಮುಖ್ಯತೆ ಗೊತ್ತಿದ್ರು ರೈತರು ಏನೇನೋ ಹಿನ್ನೆಲೆಯಿಂದ ಬೆಳೆನ ಕಡಿಮೆ ಮಾಡ್ಕೊಂಡ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆದು ಅದರಲ್ಲಿ ಅಲ್ವಾ ಈಗ ಪುನಃ ಹೊಸದಾಗಿ ರೈತರು ಮುಂದೆ ಬರ್ತಾ ಇದ್ದಾರೆ. ಈಗ ಸರ್ಕಾರದಿಂದ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಎರಡು NRRB ನಲ್ಲಿ 1 ಎಕರೆ ಗಿಡ ನೆಟ್ಟರೆ ಈಗ 3 ವರ್ಷಗಳಿಗೆ 50,000 ಸಹಾಯಧನ ಕೊಡ್ತಾರೆ. 1 ಎಕರೆಗೆ ಗಿಡ ನಾಟಿ ಮಾಡಿದ್ರೆ 3 ವರ್ಷಗಳಿಗೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ 3 ವರ್ಷದವರೆಗೆ ಅವರಿಗೆ ಮಿನಿಮಮ್ 40 ಮ್ಯಾಕ್ಸಿಮಮ್ 80,000 ಉದ್ಯೋಗ ಖಾತೆ ಮೇಲೆ ಹಣ ಬಿಡುಗಡೆ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲೇ ಅಕ್ಕಪಕ್ಕದ ರೈತರು ಸಾಕಷ್ಟು ತೆಗೆದುಕೊಂಡಿದೆ. ಅಲ್ಲಿ ಶೆಡ್ ನಿರ್ಮಾಣ ಮಾಡಿದ್ರೆ 80,000, SC/ST ಗಳಿಗಾದ್ರೆ 90,000 ಕೊಡ್ತಾರೆ, ಜನರಲ್ಸ್ ಗಾದ್ರೆ 80,000 ಕೊಡ್ತಾರೆ. 800 ಚದರಡಿಗೂ ಶೆಡ್ ನಿರ್ಮಾಣ ಮಾಡಿದ್ರೆ ಅದೇ ತರ 50x20 ಮನೆ 1,000 ಚದರಡಿ ಮನೆ ಮಾಡಿದ್ರೆ 3-3.5 ಲಕ್ಷ ರೂಪಾಯಿ ಸಹಾಯಧನ ಸರ್ಕಾರದಿಂದ ಕೊಡ್ತದೆ. ಮತ್ತೆ ಅದೇ ರೀತಿ ಅವ್ರದ್ದು ರೇಷ್ಮೆ ಪರಿಕರಗಳು ಈಗ ತಟ್ಟೆಗಳಾಗಿರ್ಬೋದು, ಚಂದ್ರಿಕೆಗಳಾಗಿರ್ಬೋದು, ಇಲ್ಲ ಮೆಡಿಸಿನ್ ಗೆ ಬಳಸುವ ಯಂತ್ರಗಳಾಗಿರ್ಬೋದು, ಬೇರೆ ಬೇರೆ ತಗೊಂಡ್ರೆ ಅವ್ರಿಗೆ 75% ಸಬ್ಸಿಡಿ, 25% ರೈತರು ಭರಿಸಬೇಕಾಗ್ತದೆ ಹಣನ, ಅದು ಕೂಡ ಸರ್ಕಾರ ಕೊಡ್ತಾ ಇದೆ. ಇಷ್ಟೊಂದೆಲ್ಲ ಸೌಲಭ್ಯಗಳನ್ನ ಸರ್ಕಾರ ಬೇರೆ ಯಾವುದೇ ಬೆಳೆಗೆ ನಾವು ಕೊಡೋದಿಲ್ಲ. ಹನಿ ನೀರಾವರಿಗೂ ಕೂಡ ಇದೆ. 40,000 ಗಿಡಗಳನ್ನ ಹಾಕುವ ಹಂತದಿಂದ ಹಿಡಿದು ಮಾರಾಟ ಆಗೋ ತನಕ ಮಾರಾಟ ಮಾಡಿ ರೈತ ಗೂರ್ ತೆಗೆದು ಅವ್ನ ದುಡ್ಡಿಗೆ ಜೋಬಲ್ಲಿ ದುಡ್ಡು ಇಟ್ಕೊಂಡು ಬಂದ್ರು ಅದಕ್ಕೂ ಕೂಡ 70 ರೂಪಾಯಿ ಸಬ್ಸಿಡಿ ಅಲ್ವಾ. ಈ ರೀತಿ ಅನುಕೂಲಗಳಿದಾವೆ. ಈಗ ರೈತರು ಯಾಕೆ ಕಡಿಮೆ ಮಾಡ್ಕೊಂಡ್ರು ಅನ್ಕೊಂಡು ತಾವು ಹೇಳ್ಬೋದಾ? ಬೆಳೆ ರೈತರು ಯಾಕೆ ಕಡಿಮೆ ಮಾಡ್ಕೊಂಡ್ರು ಅಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬೆಳೆಗೆ ಮಾರು ಹೋಗಿ ಈಗ ನಮ್ಗೆ ಆ ಪಕ್ಕದಲ್ಲಿ ಒಬ್ಬ ಇದು ರೇಷ್ಮೆ ಮಾಡಿರ್ತಾನೆ, ಅದ್ರ ಪಕ್ಕದಲ್ಲಿ ಶುಂಠಿ ಬೆಳೆ ಬೆಳೆದಿರ್ತಾನೆ, ಈಗ ಪಕ್ಕದಲ್ಲಿ ಒಬ್ಬ ರೇಷ್ಮೆ ಬೆಳೆ ಬೆಳೆದಿರ್ತಾನೆ, ಅದ್ರ ಪಕ್ಕದಲ್ಲಿ ನಿಪ್ಪಾಣಿ ಸೊಪ್ಪು ಬೆಳೆದಿರ್ತಾನೆ. ಈಗ ಇವನು ರೇಷ್ಮೆ ಬೆಳೆದಿರೋನಿಗೆ ಅಲ್ಲಿ ಆಕರ್ಷಿಡ್ ಪಕ್ಕದ ಒಂದು ಶುಂಠಿ ಬೆಳೆಗೆ ಸ್ಪ್ರೇ ಮಾಡೋದು, ಇಲ್ಲ ಈ ರಾಸಾಯನಿಕ ವಸ್ತುಗಳನ್ನ ಸಿಂಪಡಣೆ ಮಾಡೋದು, ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರೇಷ್ಮೆ ಬೆಳೆಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ರೇಷ್ಮೆ ಬೆಳೆ ಒಂದ್ ಬೆಳೆ ಎರಡ್ ಬೆಳೆ ಫೇಲ್ ಆಯ್ತು ಅಂದ್ರೆ ರೈತ ಸ್ವಲ್ಪ ಹಿಂದೇಟ್ ಹಾಕಕ್ ಶುರು ಮಾಡ್ತಾನೆ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಅಜಾಗರೂಕತೆ ಮತ್ತೆ ನಾವು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದ್ರಿಂದ ಬೆಳೆಗಳು ಹಾಳಾಗ್ತದೆ. ಈಗ ನಮ್ಮ ಪಕ್ಕದ ಫ್ಲಾಟ್ ಅವ್ರ ಏನಾದ್ರೂ ಶುಂಠಿ ಹಾಕಿ ಅವನು ಸ್ಪ್ರೇ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಮ ಫ್ಲಾಟ್ ಅಲ್ಲಿ ನೀರಾವರಿ ವ್ಯವಸ್ಥೆ ಇದ್ರೆ ನಾವು ನಮ್ಮ ಫ್ಲಾಟ್ ಗೆ ರೈನ್ ಗನ್ನು ಜೆಟ್ ಫಿಕ್ಸ್ ಮಾಡಿಟ್ರೆ ಅವನ ಔಷಧಿ ಹೊಡಿತಾ ಇದ್ರು ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ, ಅದು ನೀರಲ್ಲಿ ಒಳಗೋಗ್ತಾ ಇರ್ತದೆ. ಆತರ ಸ್ವಲ್ಪ ರೈತ ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ರೇಷ್ಮೆ ಬೆಳೆನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಅದೇ ಈಗ ಕಮರ್ಷಿಯಲ್ ನಮ್ಮ ಜಿಲ್ಲೆನಲ್ಲಿ ಏನಪ್ಪ ಕಾರಣ ಅಂತಂದ್ರೆ ಕಮರ್ಷಿಯಲ್ ಬೆಳೆಗೆ ಮಾರು ಹೋಗಿ ರೇಷ್ಮೆ ಬೆಳೆ ಮುಂದೆ ತಾಕಿದ್ರು. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಎಲ್ಲಾ ಬೆಳೆಯಲ್ಲೂ ರೇಷ್ಮೆ ಬೆಳೆಗೆ ರೇಟ್ ಇಲ್ಲ, ಜೋಳಕ್ಕೆ ಈಗ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ, ಅದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡ್ಬೇಕು, ಈಗ ನಿಪ್ಪಾಣಿಗೂ ಕೂಡ ರೇಟ್ ಅಂತ ರೇಟ್ ಏನಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರೈತರು ಪುನಃ ರಿಟರ್ನ್ ರೇಷ್ಮೆ ಕಡೆಗೆ ಮಾಡ್ತಾ ಇದ್ದಾರೆ. ನಮ್ ಜಿಲ್ಲೆನಲ್ಲಿ ಸ್ವಲ್ಪ ಈ ರೈತರುಗಳು ಕಡಿಮೆ ಆಗಿರೋದ್ರಿಂದ ಅಧಿಕಾರಿಗಳ ಕೊರತೆನೂ ಹೆಚ್ಚಾಗಿದೆ. ನಮ್ಗೀಗ ಮೊದಲು DD ಪೋಸ್ಟ್ ಇತ್ತು ನಮ್ಮ ಜಿಲ್ಲೆನಲ್ಲಿ, ಈಗ ರೈತರು ಕಡಿಮೆ ಆಗಿರೋದ್ರಿಂದ DD ಪೋಸ್ಟ್ ಕ್ಯಾನ್ಸಲ್ ಆಗಿ ADS ಪೋಸ್ಟ್ ಗೆ ಇದ್ ಮಾಡಿದ್ದಾರೆ. ಈಗ ಅಧಿಕಾರಿಗಳಿಗೂ ತುಂಬಾ ಕೊರತೆ ಆಗಿದೆ. ಬೇರೆ ಬೆಳೆಗಳಲ್ಲಾದ್ರೆ ರೈತರು ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಗಳಿಗೆ ನಾವು ನೇರವಾಗಿ ರೈತರಿಗೆ ಹೋಗ್ತೀವಿ. ಆದ್ರೆ ರೇಷ್ಮೆ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳು ರೈತನ ಮನೆಯ ಬಾಗಿಲಿಗೆ ತಲುಪಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳಿಗೂ ಸ್ವಲ್ಪ ಕೊರತೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಈಗ DD ಪೋಸ್ಟ್ ಹೋಗಿದೆ, ಈಗ ADS ಪೋಸ್ಟ್ ಇದೆ. ಈಗ ಇಲ್ಲಿ ಮೊದಲು ಡೆಮಾನ್ಸ್ಟ್ರೇಟರ್ಗಳಿಲ್ಲ, ಈಗೆಲ್ಲ ಸಣ್ಣ ಪುಟ್ಟ ದರ್ಜೆ ಆಫೀಸರ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ. ನಮ್ಮ ಜಿಲ್ಲೆಗಳಿಗೆ ಸ್ವಲ್ಪ ಅಧಿಕಾರಿಗಳನ್ನು ಹೆಚ್ಚಾಗಿ ಸರ್ಕಾರ ಇದ್ರ ಬಗ್ಗೆ ಒತ್ತು ಕೊಡ್ಬೇಕು. ಸರ್ಕಾರ ಒತ್ತು ಕೊಟ್ರೆ ನಮ್ಮ ಜಿಲ್ಲೆನಲ್ಲಿ ರೈತರು ಬೆಳೆ ಬೆಳೆದ್ರೆ ಯಾವುದೇ ರೀತಿ ಬಿತ್ತನೆ ವಲಯ ಅಂತ ಘೋಷಣೆ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳನ್ನ ಬಿತ್ತನೆ ವಲಯ ಅಂತ ಘೋಷಣೆ ಮಾಡಿ, ಅದ್ರಲ್ಲಿ ನಮ್ಮ ಜಿಲ್ಲೆ ಒಂದು. ನಮ್ಮ ಜಿಲ್ಲೆ ಈ ತರ ಬಿತ್ತನೆ ವಲಯ ಅಂತ ಇರೋದ್ರಿಂದ ಅಧಿಕಾರಿಗಳ ಕೊರತೆನೂ ಸ್ವಲ್ಪ ಇಲ್ಲಿ ಇದೆ. ಅದು ಸರ್ಕಾರ ಸ್ವಲ್ಪ ಈ ಕಡೆ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ಗಣೇಶಣ್ಣ, ನೀವು ಈಗ ರಂಬೆ ಪದ್ಧತಿಯನ್ನ ಅನುಸರಿಸಿದ್ರಾ ಅಥವಾ ಹಿಂದಿನ ಪದ್ಧತಿಯಲ್ಲಿ? ರಂಬೆ ಪದ್ಧತಿನ ಅನುಸರಿಸ್ತಾ ಇದ್ವಿ ನಾವು. ಮೊದ್ಲಿನ ಸ್ಟಾರ್ಟಿಂಗ್ ಶುರು ಮಾಡಿದಾಗಿಂದನೂ ರಂಬೆ ಪದ್ಧತಿಯಲ್ಲೇ ಬಂದವರು, ಈಗಲೂ ರಂಬೆ ಪದ್ಧತಿಯಲ್ಲೇ ಇದ್ವಿ. ಎಲ್ಲ ಫುಲ್ ದೊಡ್ಡ ದೊಡ್ಡ ಸ್ಟ್ಯಾಂಡ್ ಗಳನ್ನ ನಿರ್ಮಾಣ ಮಾಡಿ ಸ್ಟ್ಯಾಂಡ್ ಅಲ್ಲಿ ರಂಬೆ ಪದ್ಧತಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದು ಹಂತ ಮೊದಲನೇ ಹಂತ ಎರಡನೇ ಹಂತದಲ್ಲಿ ನಾವು ಸೊಪ್ಪನ್ನ ಕಟ್ ಮಾಡಿದ್ವಿ. ಅದು ಈಗ ಮೊದ್ಲೆಲ್ಲ ಏನಪ್ಪಾ ಅಂದ್ರೆ ಚಾಕುನಲ್ಲಿ ಕಟ್ ಮಾಡ್ತಾ ಇದ್ದೋ, ಈಗ ಚಾಕು ಅದಕ್ಕೂ ಕೂಡ ಮಿಷಿನ್ ಬಂದಿದೆ, ಎಲ್ಲ ಕೈ ಅಂತ ಕೈ ಚಾಲಿತ ಯಂತ್ರದಲ್ಲಿ ಸೊಪ್ಪು ಕಟ್ ಮಾಡಬಹುದು. ಎಷ್ಟೇ ಸೊಪ್ಪು ಇದ್ರು ಒಂದು ಹತ್ತು ನಿಮಿಷದಲ್ಲಿ ಕಟ್ ಮಾಡಿ ಹಾಕ್ಬಿಡ್ಬಹುದು. ಮೊದಲ ತರ ಏನು ಚಾಕಲ್ಲಿ ಗಂಟೆ ಗಟ್ಟಲೆ ಕೂತ್ಕೊಂಡು ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದಕ್ಕೂ ಕೂಡ ಕೈ ಚಾಲಿತ ಯಂತ್ರಕ್ಕೆ ಬರೀ 2-2.5 ಸಾವಿರ ಇರ್ತದೆ. ಅದಕ್ಕೂ ಕೂಡ ಡಿಪಾರ್ಟ್ಮೆಂಟ್ ಸಬ್ಸಿಡಿ ಕೊಡ್ತದೆ. ಸಾಕಷ್ಟು ವ್ಯವಸ್ಥೆಗಳಿದೆ. ಮಾಡ್ತೀವಿ ಅಂತ ರೈತರು ಮುಂದೆ ಬಂದ್ರೆ ಇಲಾಖೆಯವರಂತೂ ಹಿಂದೆ ಬೀಳೋದಿಲ್ಲ. ಆದ್ರೆ ಅಧಿಕಾರಿಗಳು ಸ್ವಲ್ಪ ಇಲ್ಲಿ ಕೊರತೆ ಇದೆ. ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಜಿಲ್ಲೆಗೆ ಸ್ವಲ್ಪ ಅಧಿಕಾರಿಗಳದ್ದು ಬರಬೇಕು. ನಮಗಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ರೈತರು, ಯಾಕೆಂದ್ರೆ ನಮ್ಗೆ ಮಡಿಕೇರಿ ಕಡೆ ಸೈಡ್ ಭಾಗಮಂಡಲ ಆ ಕಡೆ ಸೈಡ್ ಹೋದ್ರೆ ಸ್ವಲ್ಪ ರೈತರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಮಳೆ ಜಾಸ್ತಿ ಇರೋದ್ರಿಂದ. ನಮ್ಮ ಈ ಕಡೆ ಸಮರ್ಪಟ್ಟೆ ಈ ಭಾಗದಲ್ಲಂತೂ ಮ್ಯಾಕ್ಸಿಮಮ್ ರೈತರು ರೇಷ್ಮೆ ಬೆಳೆ ಬೆಳೆಯಕ್ಕೆ ಒಳ್ಳೆ ವಾತಾವರಣ ಇದೆ. ನಾವು ಕಳೆದ ಸಲ ಇದು ಫ್ಲಡ್ ಬಂದಿತ್ತು 3ನೇ ವರ್ಷದ ಹಿಂದೆ, ಆ ಫ್ಲಡ್ ಬಂದ ಸಂದರ್ಭದಲ್ಲಿ ಇಡೀ ಕೊಡಗು ಜಿಲ್ಲೆನಲ್ಲಿ ಭರ್ಜರಿ ಮಳೆ, 3 ತಿಂಗಳು ಮಳೆನೇ ಬಿಡಲಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನಾನು ರೇಷ್ಮೆ ಬೆಳೆ ಬೆಳೆದು ಮಾರ್ಕೆಟಿಂಗ್ ಗೆ ತಗೊಂಡೋಗಿದ್ದೆ. ಬೇರೆ ಬೆಳೆ ಎಲ್ಲ ಒಂದು 8 ಎಕರೆ ಬೆಳೆ ಜಾಗದಲ್ಲಿ ನಮ್ಗೆ ಬೇರೆ ಬೆಳೆ ಜೋಳ ಕೇನ ಕೆಸ ಬೇರೆ ಬೇರೆ ಬೆಳೆ ಮಾಡಿದ್ರೆ ಅದೆಲ್ಲ ಫುಲ್ ನೀರಲ್ಲಿ ಹೋಯ್ತು, ನಿಲ್ಲಿಲ್ಲ, ಯಾವ್ದು ನಿಲ್ಲಿಲ್ಲ. ನನ್ಗೆ ಆ ಟೈಮ್ ನಲ್ಲಿ ರೇಷ್ಮೆ ಬೆಳೆನ ನನ್ನ ಕೈ ಹಿಡಿದ್ವಿ. ಆ ಟೈಮ್ ನಲ್ಲಿ ನಾನು ರೇಷ್ಮೆ ಬೆಳೆನ ತಗೊಂಡು ಜೂನ್ ತಿಂಗಳಲ್ಲೊಂದು ಸೆಪ್ಟೆಂಬರ್ ತಿಂಗಳಲ್ಲೊಂದು 2 ಬೆಳೆನ ಬಿಟ್ಟಿದ್ದೆ. ಆ 2 ಟೈಮ್ ನಲ್ಲಿ ನನ್ಗೆ ಒಂದು ಬೆಳೆಗೆ 1,600 ರೂಪಾಯಿ ಕೆಜಿ ಸಿಕ್ಕಿತ್ತು, ಇನ್ನೊಂದು ಬೆಳೆ 1,850 ರೂಪಾಯಿ ಕೆಜಿ. ಒಂದು ಬೆಳೆ 108 ಕೆಜಿ ಕೂಡ ತಗೊಂಡೋಗಿದೆ, ಇನ್ನೊಂದು ಬೆಳೆ 112 ಕೆಜಿ ಕೂಡ ಹಾಕಿ 1,00,000 ರೂಪಾಯಿ ಮೇಲೆ ದುಡ್ಡು ತಂದಿದ್ದೀರಿ. ಈ 1,80,000 1,70,000 2,00,000 ಹತ್ರ ಸಬ್ಸಿಡಿ ತಗೊಂಡಿದ್ದೇನೆ. ಚೆನ್ನಾಗಿ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ತದ್ರಿ ಗಣೇಶನ. ಅಂದ್ರೆ ಅಷ್ಟೊಂದು ನಿಖರವಾಗಿ ನೀವು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ, ಮತ್ತೆ ಅದರ ಬಗ್ಗೆ ಒಲವು ಇದೆ ನಿಮಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ ರೈತರು ಸ್ವಲ್ಪ ಆಸಕ್ತಿ ಹೆಚ್ಚಾಗಿರ್ಬೇಕು. ವಿವಿಧ ಬೆಳೆಗಳಲ್ಲಿ ತೊಡಗಿಸ್ಕೊಂಡ್ರು, ರೇಷ್ಮೆ ಸೂಕ್ಷ್ಮವಾದ ಬೆಳೆ ಇದು, ಹಾರ್ಡ್ ವರ್ಕ್ ಏನಿಲ್ಲ. ಸೂಕ್ಷ್ಮವಾಗಿ ನೋಡ್ಬೇಕು, ಮಗುನ ನಾವು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತೀವೋ ಆ ತರ ರೇಷ್ಮೆ ಬೆಳೆನ ಪಾಲನೆ ಪೋಷಣೆ ಮಾಡಿದ್ರೆ ರೈತನಿಗೆ ಯಾವುದೇ ರೀತಿ ಲಾಸ್ ಬರಲ್ಲ ಅನ್ನೋದು ನನ್ನ ಅನಿಸಿಕೆ. 3.5 ಎಕರೆ ಪ್ರದೇಶದಲ್ಲಿ ವರ್ಷದಲ್ಲಿ 3-4 ಬೆಳೆ ತಗೊಳ್ತೀರಾ? 4-5 ಬೆಳೆ ತೆಗಿತೀವಿ. ಮಿನಿಮಮ್ 500 ಕೆಜಿ, ನಾನು 600-700 ಕೆಜಿ ಗೂಡವರೆಗೂ ಹೋಗ್ತೀನಿ. ಮಿನಿಮಮ್ 500 ಕೆಜಿ ಗೂಡು ಇರ್ತದೆ ನನಗೆ. 4 ಬೆಳೆಯಿಂದ 500 ಕೆಜಿ ಗೂಡು ಬರ್ತದೆ. ಸರಾಸರಿ 500 ರೂಪಾಯಿ ಬೆಲೆ ಸಿಕ್ಕರೂ 2.5 ಲಕ್ಷ ರೂಪಾಯಿ ದುಡ್ಡು ಆಯ್ತು. ನಮ್ಗೆ ಖರ್ಚು ತುಂಬಾ ಕಡಿಮೆ. ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ರೇಷ್ಮೆ ಬೆಳೆಗೆ 1.75 ಎಕರೆ ಪ್ರದೇಶಕ್ಕೆ 1.5-2 ಚೀಲ ಗೊಬ್ಬರ ಇದ್ರೆ ಸಾಕು ಕಂಪನಿ ಗೊಬ್ಬರ. ವರ್ಷದಲ್ಲಿ 2 ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕ್ಲಿಕ್ಕೆ ಕಷ್ಟ ಆದ್ರೆ ನಾವೇನ್ ಮಾಡ್ತೀವಿ, ಈ ರೇಷ್ಮೆದು ವೇಸ್ಟೇಜ್ ಇರ್ತದಲ್ಲ, ಈ ಕಡ್ಡಿಗಳು ಮತ್ತೆ ಇದೆಲ್ಲ ವೇಸ್ಟ್ ನ ನಮ್ ಟ್ರೆಂಚ್ ಮಾಡಿ ಟ್ರೆಂಚ್ ಅಲ್ಲಿ ಮಲ್ಚಿಂಗ್ ಮಾಡಿ, ಆ ಮಲ್ಚಿಂಗ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅದರಲ್ಲಿ ಎರೆಹುಳ ಉತ್ಪಾದನೆ, ಗೊಬ್ಬರ ಉತ್ಪಾದನೆ ಆಗಿ ಗಿಡಕ್ಕೆ ಒಳ್ಳೆ ಪೌಷ್ಟಿಕಾಂಶ ಸಿಗ್ತದೆ. ಎಲೆ ಒಳ್ಳೆ ಅಗಲವಾಗಿ ಮಂದವಾಗಿ ಚೆನ್ನಾಗಿ ಬಂದಿರ್ತದೆ. ಅಂತ ಎಲೆಗಳನ್ನ ತಿಂದ ಹುಳುಗಳು ಒಳ್ಳೆ ದಷ್ಟುಸವಾಗಿ ಚೆನ್ನಾಗಿ ಬಂದಿರ್ತದೆ, ಗೂಡು ಕೂಡ ಚೆನ್ನಾಗಾಗುತ್ತೆ. ಅದನ್ನ ಕೂಡ ಮಾಡ್ತೀವಿ ನಾವು. ಅದರಿಂದ ನಮ್ಗೆ ಇಲ್ಲಿ ಖರ್ಚು ಕಡಿಮೆ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೊದ್ಲಾದ್ರೆ ಬಸ್ ಎಲ್ಲ ವ್ಯವಸ್ಥೆ ಇತ್ತು, ಬಸ್ ಅಲ್ಲೇ ತಗೊಂಡೋಗಿ ಗೂಡ್ನ ಬೆಂಗಳೂರಿಗೆ ಮಾರ್ಕೆಟ್ ಮಾಡ್ಬಿಟ್ಟು ಬರ್ತಾ ಇದ್ವು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಬಸ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಓನ್ ಆಗಿ ವೆಹಿಕಲ್ ಹೋಗ್ಬೇಕು, ಇಲ್ಲ ಬಾಡಿಗೆ ವೆಹಿಕಲ್ ಮಾಡ್ಕೊಂಡ್ಬೇಕು. ಹಂಗಾಗಿ ಸ್ವಲ್ಪ ರೈತರಿಗೆ ಖರ್ಚು ಜಾಸ್ತಿ ಬರ್ತಾ ಇದೆ. ಆದ್ರೂ ಉಳಿತದೆ ಹಣ? ಆದ್ರೂ ಉಳಿತೀವಿ, ಏನ್ ತೊಂದ್ರೆ ಇಲ್ಲ. ನಾನು ಹೇಳೋ ಪ್ರಕಾರದಲ್ಲಿ ಒಂದು ಬೆಳೆಗೆ ಈಗ ನಮ್ಗೇನಾದ್ರು 1 ಲಕ್ಷ ಆದಾಯ ಬಂತು, 20,000-25,000 ರೂಪಾಯಿ ಖರ್ಚಾಗಿರ್ತದೆ. ಎಲ್ಲ ಲೇಬರ್ ಮತ್ತೆ ಎಲ್ಲ ಸೇರಿ ಒಂದು 25,000 ಖರ್ಚಾಗಿರ್ತದೆ, 75,000 ಉಳಿತಾಯ ಆಗುತ್ತೆ. ಬೇರೆ ಯಾವ್ದೇ ಬೆಳೆ ಮೇಲೆ 25,000 ಖರ್ಚು ಮಾಡಿ 75,000 ಲಾಭ ನೋಡೋ ಬೆಳೆಗಳು ಇಲ್ಲ. ಹೆಣ್ಮಕ್ಳು, ಯುವಕರು, ಸಣ್ಣ ಮಕ್ಕಳು ಸಹ ಆರಾಮಾಗಿ ಇದರಲ್ಲಿ ತೊಡಗಿಸಿಕೊಳ್ಳಬಹುದು ಕೂಡ ಮಾಡಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ವಯಸ್ಸಿನ ಅಂತರ ಇಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಮಾಡಬಹುದು. ಈಗ ಮೊದ್ಲೆಲ್ಲ ಏನು ನಮ್ಮ ಹಳೆ ಪದ್ಧತಿಯ ಪ್ರಕಾರ ಹೆಣ್ಮಕ್ಳು ರೇಷ್ಮೆ ಬೆಳೆ ಬಾಡ್ಬಾರ್ದು, ರೇಷ್ಮೆ ಮನೆಗಳಿಗೆ ಹೋಗ್ಬಾರ್ದು, ಆತರ ಎಲ್ಲ ಒಂದು ಮೂಢನಂಬಿಕೆ ಇತ್ತು. ಈಗ ಅದ್ ಯಾವುದೇ ರೀತಿಯ ಇದಿಲ್ಲ. ನಾವು ರೇಷ್ಮೆ ಮನೆಗೆ ಹೋಗುವಾಗ ಸ್ವಲ್ಪ ಶುದ್ಧವಾಗಿರ್ಬೇಕಷ್ಟೆ, ನಮ್ ಕೈ ಕಾಲುಗಳನ್ನ ಶುದ್ಧವಾಗಿರ್ಬೇಕು, ಡಿಸ್ಇನ್ಫೆಕ್ಷನ್ ಮಾಡ್ಕೊಂಡು ಮನೆಗೆ ಹೋಗಿರ್ಬೇಕು, ಮನೆ ಒಳಗಡೆ ಹೋಗ್ಬೇಕು. ನಾವು ಎಲ್ಲೋ ಕಂಪನಿ ಗೊಬ್ಬರ ಮಾಡಿರ್ತೀವಿ, ಇಲ್ಲ ಇನ್ನೊಂದು ಮೆಡಿಸಿನ್ ಸ್ಪ್ರೇ ಮಾಡಿರ್ತೀವಿ, ಅದೇ ಇದರಲ್ಲಿ ಮನೆಗಳಿಗೆ ರೇಷ್ಮೆ ಮನೆಗಳಿಗೆ ನೇರವಾಗಿ ಹೋಗ್ಬಾರ್ದು. ಯಾರು ಬೇಕಾದ್ರೂ ಮಾಡಬಹುದು, ಅವರೇ ಇವರು ಮಾಡಬೇಕು ಅಂತ ಏನಿಲ್ಲ. ಒಟ್ಟಲ್ಲಿ ಅದೇನಪ್ಪಾ ಅಂದ್ರೆ ಮೊದ್ಲೆಲ್ಲ ನಾವು ಹಳೆ ಪದ್ಧತಿ ಪ್ರಕಾರದಲ್ಲಿ 4-5 ಟ್ರಿಪ್ ಫೀಡಿಂಗ್ ಮಾಡ್ಬೇಕಾಗಿತ್ತು ರೇಷ್ಮೆ ಹುಳಕ್ಕೆ. ಈಗ ಒಂದು ದಿನಕ್ಕೆ ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, 2 ಸಲ ಫೀಡಿಂಗ್ ವ್ಯವಸ್ಥೆ ಇದೆ. ಕೆಲಸನು ತುಂಬಾ ಕಡಿಮೆ. ಮೊದ್ಲೆಲ್ಲ ಎಲೆನ ಕತ್ತರಿಸಿಕೊಂಡು ಬಂದು ಬಿಡಿಸ್ಕೊಂಡು ಬಂದು ಬಿಡಿಸಕ್ಕೆ ಒಂದು ದಿನಕ್ಕೆ 2-3 ಚೀಲ ಬಿಡಿಸೋದೇ ಕಷ್ಟ ಆಯ್ತು. ಈಗ ಹಾಗಿಲ್ಲ, ಈಗ ರೆಂಬೆ ಪದ್ಧತಿ ಇರೋದ್ರಿಂದ ಆ ರೆಂಬೆನ್ ತಗೊಂಡ್ಬಂದು ಬೆಳಿಗ್ಗೆ ಒಂದ್ಸಲ ಒಂದು 10 ಗಂಟೆಗೆ ಎಲ್ಲ ಗಿಡದಲ್ಲಿ ಶೀತಾಂಶ ಇರಬಾರ್ದು. ಶೀತಾಂಶ ಎಲ್ಲ ಫುಲ್ ಆರೋದ್ಮೇಲೆ ತಗೊಂಡ್ ಬಂದು ಅದನ್ನ ನಾವು ಒಂದ್ಸರಿ ಬೆಳಿಗ್ಗೆ ಫೀಡಿಂಗ್ ಮಾಡಿದ್ರೆ, ಇನ್ ಸಂಜೆ 5 ಗಂಟೆಗೆ ಒಂದ್ಸಲ ಕಿತ್ಕೊಂಡ್ ಬಂದಿಟ್ಬಿಟ್ಟು 6 ಗಂಟೆಗೆ ಒಂದ್ಸಲ ಫೀಡ್ ಮಾಡಿದ್ರೆ ಸಾಕು, ಒಂದ್ ದಿನಕ್ಕೆ 2 ಫೀಡಿಂಗ್ ಮಾಡಿದ್ರೆ ಸಾಕು. ಕೆಲಸನೂ ತುಂಬಾ ಕಡಿಮೆ. ಆ ಮಧ್ಯೆ ನಮ್ಗೆ ಬಿಡುವಿನ ವೇಳೆಯಲ್ಲಿ ಬೇರೆ ವ್ಯವಸಾಯನೋ ಮತ್ತೊಂದು ಏನಾದ್ರೂ ನಮ್ಗೆ ತೋಟಗಳನ್ನ ಮಾಡ್ಕೋಬಹುದು. ನೀವ್ ಹೇಳಿದಂಗೆ ಇಡೀ ದಿನ ಏನ್ ಕೆಲಸ ಇರಲ್ಲ, ಇಡೀ ದಿನ ಕೆಲಸ ಇಲ್ವೇ ಇಲ್ಲ. ರೇಷ್ಮೆ ಬೆಳೆನಲ್ಲಿ ಬರೀ 1 ಗಂಟೆ, ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ನಮ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ತಂಪೊತ್ತಿನಲ್ಲಿ ನೆರಳಲ್ಲೇ ಕೆಲಸ ಮಾಡೋ ಕಸಬಿದು. ಹೌದೌದು, ಯಾಕೆಂದ್ರೆ ನಾವು ಸೊಪ್ಪನ ತಂದು ಶೇಖರಣೆ ಮಾಡಿ ಮನೇಲಿ ಇಟ್ಕೊಂಡ್ರೆ ಬರೀ ಮನೆ ಒಳಗಡೆನೆ ಕೆಲಸ ಮಾಡೋದು, ಬೇರೆ ನಮ್ ಹೊರಗಿನವ್ರಿಗೂ ಕೂಡ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅಂತಾನೆ ಗೊತ್ತಿರೋದು. ಆ ಟೈಪ್ ಕೆಲಸ ಇದು. ಸೊಪ್ಪನ್ನು ಸಹ ತಂಪೊತ್ತಿನಲ್ಲೇ ತರ್ತೀರಿ? ತಂಪೊತ್ತಿನಲ್ಲೇ ತರಬೇಕು, ಬಿಸಿಲೊತ್ತಿನಲ್ಲಿ ತರೋಂಗಿಲ್ಲ. ಮತ್ತೆ ಮನೆಯಲ್ಲಿ ನೆರಳಿರುತ್ತೆ, ಅಲ್ಲಿನೂ ತಂಪಾಗಿ ವಾತಾವರಣ ಇರೋದ್ರಿಂದ ಅಲ್ಲಿನೂ. ಬಿಸಿಲು ಹೊತ್ತಿನಲ್ಲಿ ಯಾಕೆ ಶೇಖರಣೆ ಮಾಡಬಾರ್ದು ಅಂದ್ರೆ ನಮ್ಗೆ ಮನೆಯಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಆಗುತ್ತೆ. ರೇಷ್ಮೆ ಹುಳಕ್ಕೆ ಸಣ್ಣ ಹುಳಕ್ಕೆ 27ರಿಂದ 28 ಡಿಗ್ರಿ ಟೆಂಪರೇಚರ್ ಇರಬೇಕು, ಒಂದರಿಂದ ಎರಡನೇ ದಿನವರೆಗೆ. 3-4 ದಿವಸದಲ್ಲಿ 23-24 ಡಿಗ್ರಿ ಟೆಂಪರೇಚರ್ ಇರಬೇಕು. ನಾವು ಮಧ್ಯಾಹ್ನ ಬಿಸಿಲೊತ್ತಿನಲ್ಲಿ ಸೊಪ್ಪನ್ನು ತಗೊಂಡು ಶೇಖರಣೆ ಮಾಡಿದಾಗ ಅದು ಮನೆಯಲ್ಲಿ ಕಾವು ಜಾಸ್ತಿ ಆಗಿ ಅದ್ರದ್ದು ಬೇವರು ಮತ್ತಿದೆಲ್ಲ ಜಾಸ್ತಿ ಆಗಿ ಟೆಂಪರೇಚರ್ ಡಿಫ್ರೆನ್ಸ್ ಆಗುತ್ತೆ. ಆಗ ಹುಳಕ್ಕೆ ರೋಗ ಬರೋ ಚಾನ್ಸಸ್. ಅದಕ್ಕೆ ನಮ್ಗೆ ತಂಪತ್ತಲ್ಲೇ ಶೇಖರಣೆ ಮಾಡಿ ಇಟ್ಕೋಬೇಕಾಗುತ್ತೆ. ಮೊಟ್ಟೆಗಳನ್ನೆಲ್ಲ ಎಲ್ಲಿ ತಗೊಂಡ್ಬರ್ತೀರಿ? ಮೊಟ್ಟೆನ ನಮ್ಗೆ ಮೊದ್ಲು ಮೈಸೂರಿಂದ ತಗೊಂಡ್ ಬರ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಹಾಸನ ಹತ್ರ ಇರೋದ್ರಿಂದ ಹಾಸನಕ್ಕೆ ತಗೊಂಡ್ಬರ್ತ ನಾವೇ ತಗೊಂಡ್ ಬಂದು ಮನೆಯಲ್ಲಿ ನಾವೇ ಚಾಕಿ ಮಾಡಿ ನಾವೇ ಬೆಳೆಗಳು. ಈಗ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಚಾಕಿ ಸೆಂಟರ್ಗಳು ಪ್ರಾರಂಭವಾಗಿ ಚಾಕಿ ಸೆಂಟರ್ಗೆ ಮರಿ ತಗೊಂಡ್ ಬಂದು ಕೆಲವರು ರೈತರು ಬೆಳೆ ಮಾಡ್ತಾರೆ. ಆ ಚಾಕಿ ಸೆಂಟರ್ಯಿಂದ ಬೆಳೆ ಮಾಡೋದ್ರಿಂದ ನನ್ನ ಸ್ವಂತ ವೈಯಕ್ತಿಕ ಅನುಭವ ಏನಪ್ಪಾ ಅಂತಂದ್ರೆ ಅವರು ಬೇರೆ ಬೇರೆ ಟೆಂಪರೇಚರ್ ನಲ್ಲಿ ಬೇರೆ ರೀತಿ ಸೊಪ್ಪಲ್ಲಿ ಬಳಸಿರ್ತಾರೆ. ನಮ್ಮ ಇಲ್ಲಿಗೆ ತಗೊಂಡ್ ಬಂದಾಗ ಆ ಟೆಂಪರೇಚರ್ ಡಿಫ್ರೆನ್ಸ್ ಆಗುತ್ತೆ, ಮತ್ತೆ ಫುಡ್ ಅಲ್ಲೂ ಕೂಡ ಕ್ವಾಲಿಟಿ ಡಿಫ್ರೆನ್ಸ್ ಆಗೋದ್ರಿಂದ ಬೆಳೆ ಅಷ್ಟೊಂದು ಇಳುವರಿ ಬರೋದಿಲ್ಲ ಅನ್ನೋದು ನನ್ನ ಅನುಭವ. ಮೊಟ್ಟೆನ ನಾವೇ ತಗೊಂಡ್ ಬಂದು ಸ್ವಂತ ಚಾಕಿ ನೋಡಿ ಸ್ವಂತ ರೇಷ್ಮೆ ಬೆಳೆ ಮಾಡ್ತೀವಿ. ಬೇರೆ ಕಡೆ ಸೈಡ್ ಇಂದ ಚಾಕಿ ಸೆಂಟರ್ಗಳಿಂದ ತಗೊಂಡ್ ಬಂದ್ರೆ ಅದು ನೂಲಿನ ಬೆಳೆಗಾದ್ರೆ ಉತ್ತಮವಾಗಿರ್ತದೆ, ನಮ್ ಬಿತ್ತನೆ ಬೆಳೆಗಾದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಂತ ನನ್ನ ಅನುಭವ. ಒಂದ್ ತಿಂಗಳಲ್ಲಿ ಎಲ್ಲ ಮುಗಿದೋಗುತ್ತೆ, ಆಚೆ ಈಚೆ ಅಂತ ಅನ್ಕೊಂಡ್ರೆ ಒಂದೂವರೆ ತಿಂಗಳ ಕೆಲಸ ಅಷ್ಟೇ ಅಲ್ವಾ? ನಮ್ಗೆ ಈಗ ಮೊಟ್ಟೆ ನಾವು ಈ ತಿಂಗಳ 5ನೇ ತಾರೀಕಲ್ಲಿ ತಗೊಂಡ್ ಬಂದ್ರೆ ಅಂದ್ರೆ ಮುಂದಿನ ತಿಂಗಳ 6-7 ತಾರೀಕಿಗೆಲ್ಲ ನಾವು ಮಾರ್ಕೆಟಿಂಗ್ ಗೂಡ್ ಬಿಟ್ಟು ಸೇಲ್ ಆಗೋದು. ಒಂದು ತಿಂಗಳ ಒಂದ್ 2-3 ಡಿಫ್ರೆನ್ಸ್. ಈಗ ಬೇಸಿಗೆ ಕಾಲದಲ್ಲಿ ಆದ್ರೆ 28 ದಿವಸಕ್ಕೆ ಸೇಲ್ ಆಗ ಬೆಳೆ ಬಂದ. ಮೂರು ಕಾಲಗಳಿರ್ತವೆ, ಮೂರು ಕಾಲದಲ್ಲೂ ಕೂಡ ಡಿಫ್ರೆನ್ಸ್ ಆಗುತ್ತೆ. ಈ ಬೆಳೆ ಚಳಿಗಾಲದಲ್ಲಿ ಸ್ವಲ್ಪ 4 ಜಾಸ್ತಿ ತಗೊಳುತ್ತೆ, ಮಳೆಗಾಲದಲ್ಲಿ ಮಾಮೂಲಿ ಇರ್ತದೆ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ 4 ಬೇಗ ಬರ್ತದೆ. ಒಂದ್ ತಿಂಗಳಲ್ಲಿ ಸರಾಸರಿ ನಾವು ಇಟ್ಕೊಂಡ್ರೆ ಒಂದ್ ತಿಂಗಳಲ್ಲಿ ಬೆಳೆ ಮುಗಿತು. ಈ ತಿಂಗಳು 30 ತಾರೀಕು ಅಂದ್ರೆ ಮುಂದಿನ ತಿಂಗಳು 5ನೇ ತಾರೀಕು ನಾವು ಗೂಡ್ ಸೇಲ್ ಮಾಡೋದು. ಒಂದ್ ತಿಂಗಳು ಮಾತ್ರ ರೈತನಿಗೆ ಕೆಲಸ ಇರ್ತದೆ, ಇನ್ನೊಂದ್ ತಿಂಗಳಲ್ಲಿ ಹಾಗೆ ತೋಟ ನಿರ್ವಹಣೆ ಮತ್ತೆ ಅದು ಗಿಡ ಕಟಿಂಗ್ ಮಾಡುದು, ಅದ್ರದ್ದು ಏನಾದ್ರು ಉಳಿಮೆನೋ ಆಗ್ತಾನೋ ಆ ಕೆಲಸ ಮಾಡ್ಕೊಂಡು. 4 ಅಂತರದಲ್ಲಿ ಹಾಕೊಂಡಿದ್ದೀರಾ ಈಗ ನೀವು? ಇಲ್ಲ, ನೆಕ್ಸ್ಟ್ ಮಾಡೋ ಬೆಳೆನ 4 ಅಂತರದಲ್ಲಿ ಹಾಕ್ಬೇಕು ಒಂದ್ ಎಕರೆ ಅಂತ ಈಗ ಆಲೋಚನೆ ಮಾಡಿದೀನಿ. ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ಮಾತಾಡಿದೀನಿ, ಈಗ ಡಿಪಾರ್ಟ್ಮೆಂಟ್ ಅವರು ಗಿಡ ಕೊಡ್ಲಿಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ನರ್ಸರಿ ಕೂಡ ಮಾಡಿದ್ರೆ ನರ್ಸರಿಗೂ ಕೂಡ ಸಬ್ಸಿಡಿ ಕೊಡ್ತಾರೆ ಅಲ್ವಾ? ಹೌದು ಹೌದು. ಉಳುಮೆ ಮಾಡ್ತೀರಾ? ಉಳುಮೆ ಮಾಡ್ತೀವಿ ನಾವು, ಈಗ ಎತ್ತುಗಳಲ್ಲೇ ಉಳುಮೆ ಮಾಡ್ತೀವಿ. ಈಗ ಸ್ವಲ್ಪ ಏನಾದ್ರು ವ್ಯವಸ್ಥೆ ಇರೋರು ಪವರ್ ಟಿಲ್ಲರ್ ಮಾಡಬಹುದು. ಪವರ್ ಟಿಲ್ಲರ್ ಉಳುಮೆ ಮಾಡಬಹುದು, 4x4 ಹಾಕಿದ್ರೆ ಪವರ್ ಟಿಲ್ಲರ್ ಉಳುಮೆ ಮಾಡ್ಕೋ. ಪವರ್ ಟಿಲ್ಲರ್ಗೂ ಕೂಡ ಇಲಾಖೆ ವತಿಯಿಂದ ಸಹಾಯಧನ ಇದೆ. 4 ಹಸುಗಳನ್ನ ಸಾಕೊಂಡಿದ್ದೀರಲ್ವಾ? 4 ಹಸುಗಳಿದೆ, ಒಂದು 3 ಕರುಗಳಿದೆ. ಮೊದ್ಲು ನನ್ನ ಹತ್ರ ಕುರಿ ಆಡು ಎಲ್ಲ ಇತ್ತು. ಸಮಗ್ರ ಕೃಷಿನಲ್ಲಿ ನಾನು ರೈತ ಎಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕುರಿ ಆಡುಗಳನ್ನ ಕಡಿಮೆ ಮಾಡಿದೀನಿ. ಸಗಣಿ ಗೊಬ್ಬರ ಹಾಕಿದಷ್ಟು ಬಹಳ ಚೆನ್ನಾಗಿ ಚೆನ್ನಾಗಿತ್ತು. ನಮ್ ಕಂಪನಿ ಗೊಬ್ಬರ ಕಡಿಮೆ ಮಾಡ್ಬೇಕು, ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ ನಾವು ಕಂಪನಿ ಗೊಬ್ಬರ ಹಾಕ್ಬೇಕು, ಸಗಣಿ ಗೊಬ್ಬರನೇ ಬಳಕೆ ಮಾಡೋದು, ಕೊಟ್ಟಿಗೆ ಗೊಬ್ಬರ. ತಪ್ಪಿದ್ರೆ ಈ ತರ ನಾನು ವೇಸ್ಟೇಜ್ ಸುತ್ತಮುತ್ತ ಇರೋ ನಮ್ಮ ಜಮೀನ್ ಸುತ್ತಮುತ್ತ ಇರೋ ವೇಸ್ಟೇಜ್ಗಳನ್ನ ಟ್ರೆಂಚ್ ಮಾಡಿ ಟ್ರೆಂಚಲ್ ಮುಗಿಸಿ. ಏನಾದರೂ ಟಾನಿಕ್ ಗಳನ್ನ ಸಿಂಪಡಣೆ ಮಾಡ್ತೀರಾ ರೇಷ್ಮೆ ಬೆಳೆಗೆ? ಟಾನಿಕ್ ನಾನು ಇದುವರೆಗೆ 15 ಯಾವುದೇ ಟಾನಿಕ್ ನ ಸ್ಪ್ರೇ ಮಾಡಿಲ್ಲ. ಒಂದು ಸಲ ಮಾತ್ರ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಈ ಸುಳಿ ಕೂಡ ಸ್ಟಾರ್ಟ್ ಆಗುತ್ತೆ. ಚಳಿಗಾಲದಲ್ಲಿ ಈ ಜೋಳಕ್ಕೆ ಬರ್ತಕ್ಕಂತ ಈ ಸುಳಿ ಹುಳಗಳು ಸ್ಟಾರ್ಟ್ ಆಗುತ್ತೆ. ಆ ಸುಳಿ ಹುಳಕ್ಕೆ ಮಾತ್ರ ಈ ನೋವಾನ್ ಸ್ಪ್ರೇ ಒಂದು ಟ್ರಿಕ್ ಸ್ಪ್ರೇ ಮಾಡಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ನೋವನ್ನು ಕೂಡ ಸರ್ಕಾರ ಬ್ಯಾನ್ ಮಾಡಿದೆ, ಅದಕ್ಕೆ ಪರ್ಯಾಯ ಇವಾಗ ಬೇರೆ ಏನಾದ್ರು ನೋಡ್ಬೇಕು. ಒಂದ್ ಸಲ 2 ಮಾಡಿರುವ 18 ಎಲ್ಲ ನ್ಯಾಚುರಲ್ ಆಗಿ ಇರಬೇಕು ಬೆಳೆ ಬೆಳಿಬೇಕು. ರಾಸಾಯನಿಕಗಳನ್ನ ಸಿಂಪಡಿಸೋದ್ರಿಂದ ಹುಳಕ್ಕೆ ಸ್ವಲ್ಪ ತೊಂದರೆ ಇದೆ. ರೇಷ್ಮೆ ಕೃಷಿ ನಿಮಗೆ ಬಹಳ ಇಷ್ಟವಾಗಿದೆ, ಮತ್ತೆ ಅಷ್ಟೇ ಚೆನ್ನಾಗಿ ತೊಡಸ್ಕೊಂಡಿದ್ರಿ, ಹಣವನ್ನು ಕಂಡಿದ್ರಿ, ಮತ್ತಷ್ಟು ಹಾಕ್ಲಿಕ್ಕೆ ಉತ್ಸುಕರಾಗಿದ್ರಿ. ಹೌದು, ನಮ್ಮ ಅಕ್ಕಪಕ್ಕದ ರೈತರಿಗೂ ಕೂಡ ಪ್ರೋತ್ಸಾಹ ಹಾಕೊಂಡು ಅವ್ರನ್ನು ಕೂಡ ಒಂದು ಹೇಳಿ ಮಾಡಿಸ್ಬೇಕು ಅಂತ ಇದೀವಿ. ನಾನು ಮಾಡೋದ್ರ ಜೊತೆಗೆ ನಮ್ಮ ಅಕ್ಕಪಕ್ಕ ಮಾಡಿಸ್ಬೇಕು ಅಂತ ನಾವು ಮಾಹಿತಿ. ಒಳ್ಳೆ, 3/4 ಹಿಪ್ಪನೇರಳೆ ಇದೆ, ಇನ್ನು ಉಳಿದಂತೆ ಏನೇನು ಬೆಳೆ ಮಾಡ್ತೀರಿ? ಇನ್ನು ಉಳಿದಂತೆ ಭತ್ತ, ತೆಂಗು ಇದೆ, ಸ್ವಲ್ಪ ದನಗಳಿಗೆ ಹುಲ್ಲು ಹಾಕೊಂಡಿದೀವಿ, ಅದ್ ಬಿಟ್ರೆ ಮರಗೆಣಸು, ಕೆನೆ, ಕಸ ಎಲ್ಲ ಬೆಳೆಗಳು ಇದೆ. ಗಡ್ಡೆ ಬೆಳೆಗಳನ್ನು ಬೆಳಿತೀರಿ? ನಾಟಿ ಕೋಳಿನೂ ಕೂಡ ಸಾಕಿದೀವಿ, ಅದು ಕೂಡ ಒಂದು 50 ಕೋಳಿಗಳಿದೆ. ಕಾಫಿ ತೋಟ ಆ ತರದ್ ಮಾಡಿದಿರಾ? ಇಲ್ಲ, ಕಾಫಿ ತೋಟ ಮಾಡಿಲ್ಲ. ಕಾಫಿ ತೋಟ ಹಿಂಗೆ ನಮ್ ಸುತ್ತಮುತ್ತ ಇರೋ ರೈತರೇ ಕಾಫಿಗೆ ಹೋಗಿದ್ದವ್ರು ಪುನಃ ಗಿಡ ಕೇಳೋ ಕೆಲಸ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ನಾನು ಕಾಫಿ ಕಡೆ ಆಸಕ್ತಿ ಬರ್ತೀನಿ. ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಣೆ ಮಾಡ್ಕೊಳ್ಳಕ್ಕೆ ರೇಷ್ಮೆ ಕೃಷಿ ಸಹಾಯಕ ಪೂರಕ ಅಂತ ಅನ್ಕೊಂಡು ಹೇಳ್ತಿದ್ದೀರಿ ಅಲ್ವಾ? ಹೌದೌದೌದು. ಅತಿಯಾದ ರಾಸಾಯನಿಕಗಳನ್ನ ಇಲ್ಲಿ ಬಳಸ್ತಾ ಇರೋದ್ರಿಂದ ರೈತರ ಆರೋಗ್ಯಕ್ಕೂ ಹಿತವಾದದೆ ತೊಂದರೆ. ಹೌದೌದು, ಅದೇ ರೀತಿ ತೊಂದರೆ ಇದ್ರಲ್ಲ. ಈಗ ಮೊದ್ಲೆಲ್ಲ ಸ್ವಲ್ಪ ಈ ರಾಸಾಯನಿಕಗಳನ್ನ ಮನೆಗಳಿಗೆ ಮಾಡೋದು ಮತ್ತೆ ಇದ್ ಮಾಡೋದೆಲ್ಲ ಮಾಡ್ತಾ ಇದ್ರೆ ಅದ್ರಿಂದ ತುಂಬಾ ಹೀಟು ಮತ್ತೆ ಮಾಡಿದ್ರು. ನನ್ನ ಅನಿಸಿಕೆ ಪ್ರಕಾರದಲ್ಲಿ ಈಗ ಬ್ಲೀಚಿಂಗ್ ಹೊಸದಾಗಿ ಬ್ಲೀಚಿಂಗ್ ಅಸ್ತ್ರ ಅಂದ್ಬಿಟ್ಟು ಈ ರೇಷ್ಮೆ ಸಂಶೋಧನೆಯಿಂದ ಅಸ್ತ್ರನ ಇದು ಮಾಡಿದ್ದಾರೆ, ಅದರಿಂದ ದೊಡ್ಡ ಎಫೆಕ್ಟ್ ಏನಿಲ್ಲ ಅಂತ ಒಳ್ಳೆ ಚೆನ್ನಾಗಿ ರೋಗನ ಕಂಟ್ರೋಲ್ ಮಾಡ್ತದೆ. ಚೆನ್ನಾಗಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಗಣೇಶನ. ನೋಡಿ, 18 ವರ್ಷಗಳಿಂದ ಸತತವಾಗಿ ನೀವು ಹುಳುಗಳನ್ನ ಸಕ್ಕಂತ ಬಂದಿದ್ದೀರಿ, ರೇಷ್ಮೆ ಬೆಳೆಯನ್ನ ಇಟ್ಟಿದ್ದೀರಿ, ಹಿಪ್ನೇರಳೆಯನ್ನ ಚೆನ್ನಾಗಿ ಪೋಷಣೆ ಮಾಡ್ಕೊಂಡು ಬಂದಿರಿ, ಹೊಸ ತಳಿಯನ್ನ ಹಾಕೊಂಡಿದ್ದೀರಿ. ಬಹಳ ಖಚಿತವಾಗಿ ವಿಶ್ವಾಸದಿಂದ ರೇಷ್ಮೆ ಕೃಷಿ ಒಳ್ಳೇದಂತ ಅನ್ಕೊಂಡು ಹೇಳ್ತದ್ರಿ, ನಿಮ್ಮ ಅನುಭವನೂ ಹಾಗೆ ಇದೆ. ಆಸಕ್ತ ರೈತರು ಈ ನಿಟ್ಟಿನಲ್ಲಿ ಮುಂದೆ ಬರಲಿ, ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಣೆ ಆಗಲಿ ಅನ್ಕೊಂಡು ತಾವು ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದಿರಿ. ತಮಗೆ ಅಂತ ರೈತರೇನಾದ್ರೂ ಅಕಸ್ಮಾತ್ ಆಸಕ್ತಿ ಇದ್ದು ನಮ್ಮ ಹತ್ರ ಏನಾದ್ರೂ ಸಣ್ಣ ಪುಟ್ಟ ಮಾಹಿತಿಗಳು ಬೇಕು ಅಂತಿದ್ರೆ ರೈತರು ನಮ್ಗೆ ಫೋನ್ ಮಾಡಬಹುದು. ಅವ್ರಿಗೆ ನಮ್ಮ ಫೋನ್ ಈ ರೀತಿ ಇರ್ತದೆ, 9480734848. ನಮ್ಮ ಸಲಹೆಗಳೇನಾದ್ರು ಬೇಕು ಕೇಳಬೇಕು ಅಂತ ಅನ್ಸಿದ್ರೆ ಫೋನ್ ಮಾಡಿದ್ರೆ ಕೇಳಲಿಕ್ಕೆ ಸದಾ ಸಿದ್ಧವಾಗಿ. ಹೌದು, ಇನ್ನೊಂದ್ಸಾರಿ ನೆನಪು ಮಾಡೋಣ, ನಿಮ್ಮ ಸಂಖ್ಯೆನ 9480734848. ಧನ್ಯವಾದಗಳು ಗಣೇಶನ, ನಮಸ್ಕಾರ. ಕೇಳುಗರೆ, ಇದುವರೆಗೆ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನ ಹಂಚಿಕೊಂಡವರು ಸೋಮಾರ್ಪೇಟೆ ತಾಲೂಕು ದೊಡ್ಡತ್ತೂರು ಗ್ರಾಮದ ಡಿಎಸ್ ಗಣೇಶ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಖರ್ಚುಗಳನ್ನು ಕಮ್ಮಿಗೊಳಿಸಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ. ಇದರಲ್ಲಿ ಕೆಕೆ ದೀನ, ಪಿಎ ನಂದಕುಮಾರ್, ತಾತೀರ ಜಗದೀಶ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಭಾರತೀಯ ಮಕ್ಕಳ ವೈದ್ಯಕೀಯ ಅಕಾಡೆಮಿನ ಕಡೆಯಿಂದ ನಾಳೆ ಮಧ್ಯಾಹ್ನ 2 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಕಾಲೇಜಲ್ಲಿ MBBS ಅಂತಿಮ ವರ್ಷದ ಮಕ್ಕಳಿಗೆ ವೈದ್ಯಕೀಯ ವಿಜ್ಞಾನ ವಿಷಯದ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲೆಯಲ್ಲಿಡಿ ಇಂದು ಮಳೆ ನರವಸ ಹನ್ಯ ಕಮ್ಮಿಯಾಟು. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 24.13 mm ಸರಾಸರಿ ಮಳೆ ಬಿದ್ದುಟು. ಜನವರಿಯಿಂದ ಇಲ್ಲಿ ಮುಟ 1295.51 mm ಮಳೆ ಬಿದ್ದುಟು. ಕಳೆದ ವರ್ಷ ಇದೇ ಹೊತ್ತುಲಿ 869.67 mm ಮಳೆ ಬಿದ್ದಿತ್ತು. ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 35.90, ವಿರಾಜಪೇಟೆ ತಾಲೂಕಿಗೆ 13.67, ಹಾಗೆ ಸೋಮಾರ್ಪೇಟೆ ತಾಲೂಕಿಗೆ 22.83 ಸರಾಸರಿ ಮಳೆ ಬಿದ್ದುಟು. ನಿನ್ನೆಗೆ ಪುನರಸು ನಕ್ಷತ್ರದ ಮಳೆ ಆಕ್ಕೇರಿಯಾಗಿ ಇಂದಿಂದ ಪುಷ್ಯ ನಕ್ಷತ್ರದ ಮಳೆ ಸುರಾವುಟು. ಪೊನ್ನಂಪೇಟೆಯಲ್ಲಿರುವ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಲ್ಲಿ ಇಂದು 6ನೇ ರಾಷ್ಟಮಟ್ಟದ ಕಾರ್ಯಾಗಾರ ನಡೆದಿದೆ. ಜಿಲ್ಲೆಯಲ್ಲಿ ಇಂದು ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 6 ಜನಕ್ಕೆ ಪತ್ತೆಯಾಗುಟು. ಮಡಿಕೇರಿ ತಾಲೂಕಲ್ಲಿ 2, ವಿರಾಜಪೇಟೆ ತಾಲೂಕಲ್ಲಿ 3, ಹಾಗೆ ಸೋಮಾರ್ಪೇಟೆ ತಾಲೂಕಲ್ಲಿ 1 ಸೇರಿದಂಗೆ 6 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 30,976 ಜನಕ್ಕೆ ಕಾಯಿಲೆ ಬಂದುಟು. 24 ಗಂಟೆಯಲ್ಲಿ 78 ಜನ ಗುಣ ಆಗೋಳು. ಇಂದಿನವರೆಗೆ 30,272 ಜನ ಕಾಯಿಲೆ ತಾಗಿ ಬಚ್ಚಾವಾಗೋಳು. 317 ಸಕ್ರಿಯ ಪ್ರಕರಣಗಾವುಟು 24 ಗಂಟೆಯಲ್ಲಿ 2 ಜನ ಪ್ರಾಣ ಕಳ್ಕೊಂಡಳು. ಇಂದಿನವರೆಗೆ 387 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 96 ಕಂಟೈನ್ಮೆಂಟ್ ವಲಯಗಾವುಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 2.05 ಆವುಟುತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ವಿಭಾಗದಲ್ಲಿ ಸೇವೆ ಮಾಡುತ್ತಿರುವ ಜಿಲ್ಲೆನ 4 ಜನಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಸಿಕ್ಕಿಟ್ಟು. ಕಕ್ಕಬ್ಬೆನ ಬೊಳ್ಳನಮಂಡ ಉತ್ತಪ್ಪ, ಹೆರವನಾಡು ಗ್ರಾಮದ ಪೊನ್ನಚ್ಚಿಯಂಡ ತಮ್ಮಯ್ಯ, ಐಕೊಳ ಗ್ರಾಮದ ಮುಂಡಂಡ ಸೋಮಣ್ಣ, ಹಂಗೆ ಕುಶಾಲ್ ನಗರದ ಚಂದ್ರಹಾಸ, ಇವು ಒಳ್ಳೆ ಸಾಧನೆ ಮಾಡಿ ಜಿಲ್ಲೆಗೆ ಒಳ್ಳೆ ಹೆಸರನ್ನ ತಂದಳು. ಪಿಯುಸಿ ಆದ ಮೇಲೆ ವೃತ್ತಿಪರ ಉನ್ನತ ಶಿಕ್ಷಣಕ್ಕಾಗಿ ಕರ್ನಾಟಕ ಸರ್ಕಾರ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ 30 ದಿನ ಆನ್ಲೈನ್ಲಿ ತರಬೇತಿ ಕೊಡಿಕೆ ತೀರ್ಮಾನ ಮಾಡಿಳು. ಕುಸಿರವು ಇದೇ ತಿಂಗಳ ತಾರೀಕು 23ರೊಳಗೆ ತರಬೇತಿ ಕೇಂದ್ರಕ್ಕೆ ಹೆಸರನ್ನ ಕೊಡೋಕುತ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸಿಳು. ಜಿಲ್ಲೆನ ಹಾಕಿ ಆಟಗಾರ್ತಿ ಹೊನ್ನಂಪಾಡಿ ಅಂಕಿತವು ಜಪಾನ್ನ ಟೋಕಿಯೋಲಿ ನಡೆಯುತ್ತಿರುವ ಒಲಿಂಪಿಕ್ಸ್ಲಿ ಭಾರತದ ಸೀನಿಯರ್ ಮಹಿಳಾ ಹಾಕಿ ತಂಡದ ಕೋಚ್ ಆಗಿ ದೇಶನ ಪ್ರತಿನಿಧಿಸಿವೆ. ಇವು ಸುಂಟಿಕೊಪ್ಪ ಕಂಬಿಬಾಳೆನ ಹೊನ್ನಂಪಾಡಿ ಸುರೇಶ್ ಅವರ ಹೆಣ್ಣು. ಆಂಗಿಕ ಮಲ್ಟಿಮೀಡಿಯಾ ಹಂಗೆ ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರ ಕೂಡುಕೂಟಲಿ ಬರುವ ತಿಂಗಳ ಆಗಸ್ಟ್ 3ರಕ್ಕೆ ಫೇಸ್ಬುಕ್ಲಿ ಗೌಡ ಜನಾಂಗದ ಆಚಾರ ವಿಚಾರ ಸಂಸ್ಕೃತಿನ ತಿಳಿಸಿಕೊಡುವ 2ನೇ ವರ್ಷದ ವಿಶ್ವ ಅರೆಭಾಸಿ ಹಬ್ಬ RT 18 ಜಂಬರ ಏರ್ಪಾಡಾಟು. ವಸತಿ ಹಂಗೆ ಜಿಲ್ಲೆನ ಉಸ್ತುವಾರಿ ಮಂತ್ರಿ ವಿ ಸೋಮಣ್ಣ ಅವರ 70ನೇ ವರ್ಷದ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾಳೆ ಮಧ್ಯಾಹ್ನ 2 ಗಂಟೆಗೆ ಕುಶಾಲನಗರ ತಾಲೂಕಿನ ಬಾಳೆಗುಂಡಿ ಗಿರಿಜನ ಹಾಡಿಲಿ ಆದಿವಾಸಿಗಳಿಗೆ ಟಾರ್ಪಾಲ್ ಹಂಚುವ ಕಾರ್ಯಕ್ರಮ ಏರ್ಪಾಡಾಟು. ಸರ್ಕಾರ ನಿನ್ನೆ ಹೊರಡಿಸಿರುವ ಹೊಸ ಕೊರೋನಾ ಮಾರ್ಗಸೂಚಿನ ಪ್ರಕಾರ ಜಿಲ್ಲಾಡಳಿತ ಹನ್ಯ ಜಿಲ್ಲೆಯಲ್ಲಿ ಬದಲಾವಣೆ ಮಾಡಿಟ್ಟು ಬರುವ ತಿಂಗಳ ಆಗಸ್ಟ್ 8ರವರೆಗೆ ಈ ನಿಯಮ ಜಿಲ್ಲೆಯಲ್ಲಿ ಜಾರಿಯಲ್ಲಿದೆ. ಈ ಮಾರ್ಗಸೂಚಿನ ಪ್ರಕಾರ ಪ್ರತಿದಿನ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿದೆ. ಈ ಹೊತ್ತುಲಿ ತುರ್ತು ವೈದ್ಯಕೀಯ ಸರಕು ಸಾಗಾಣಿಕೆ ಅತ್ಯವಶ್ಯಕ ಸೇವೆಗಳ ಬಿಟ್ಟು ಬೇರೆ ಯಾವುದೇ ತರಹದ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಸಿನಿಮಾ ಹಾಲುಗ, ಥಿಯೇಟರ್ಗ, ರಂಗಮಂದಿರಗ, ಆಡಿಟೋರಿಯಂಗ ಇಂಥ ಜಾಗಗಳಲ್ಲಿ ಕಡ್ಡಾಯಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹೊರಡಿಸುವ ಮಾರ್ಗಸೂಚಿನಾ ಪಾಲನೆ ಮಾಡೋಕು. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಕಾಲೇಜುಗಳನ್ನ ತಾರೀಕು 26ರಿಂದ ಸಂಬಂಧಪಟ್ಟ ಇಲಾಖೆಯ ಮಾರ್ಗಸೂಚಿನ ಪ್ರಕಾರ ಶುರು ಮಾಡಿಕೆ ಅವಕಾಶ ಉಂಟು. ಸಾರ್ವಜನಿಕರು ನ್ಯಾವನ ಹೇಳಿಕೊಂಡು ತಿರುಗುವಂಗೆ ಇಲ್ಲ. ಎಲ್ಲವೂ ಕಡ್ಡಾಯಾಗಿ ಕೊರೋನಾ ನಿಯಮಗಳ ಪಾಲನೆ ಮಾಡೋಕು. ಕೇರಳ ಮತ್ತು ಮಹಾರಾಷ್ಟದಿಂದ ಬರೋಕೆ ಸರ್ಕಾರದ ವಿಶೇಷ ಸರ್ವೇಕ್ಷಣಾ ನಿಯಮಗ ಜಾರಿಯಲ್ಲಿದ್ದದೆ. ಈ ಎಲ್ಲ ನಿಯಮಗಳನ್ನ ಕಡ್ಡಾಯಾಗಿ ಪಾಲನೆ ಮಾಡೋಕು. ಕಾನೂನಿಗೆ ಮೀರಿ ನಡ್ಕೊಂಡ್ರೆ ಕ್ರಮ ತಗೊಂಡವೆತ್ತ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲೆನ ದಂಡಾಧಿಕಾರಿಯಾಗಿರುವ ಚಾರುಲತಾ ಸೋಮಲವು ತಿಳಿಸಿಳು. ನಾಳೆ ಸಾಯಂಕಾಲ 4:30 ಇಲಾಖೆಯ ವೆಬ್ಸೈಟ್ಲಿ 2ನೇ ಪಿಯುಸಿ ಪರೀಕ್ಷೆನ ರಿಸಲ್ಟ್ ಪ್ರಕಟ ಆದೇತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಎಸ್ ಸುರೇಶ್ ಕುಮಾರವು ಮಾಹಿತಿ ಕೊಟ್ಟಳು. ಗ್ರೇಡ್ ಅಲ್ಲ, ಮಾರ್ಕ್ನ ಮಾದರಿಯಲ್ಲಿ ರಿಸಲ್ಟ್ನ ಕೊಡಿಕೆ ಪರೀಕ್ಷಾ ಮಂಡಳಿ ಈ ಸಲ ತೀರ್ಮಾನ ಮಾಡಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಪಟ್ಟಣ ಭಾರತೀಯ ವಿದ್ಯಾಭವನ ಸಭಾಮಂಡಳಿ ಅಕಾಡೆಮಿನ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವರ ಅಧ್ಯಕ್ಷತೆಯಲ್ಲಿ ಕೊಡವ ಕಿರು ಸಿನಿಮಾ ಪೈಪೋಟಿ ನಡೆದಿದೆ. ಇದೇ ಹೊತ್ತುಲಿ ಕೊಡವ ಭಾಷಿಕ ಜನಾಂಗಕ್ಕೆ ಪರಿಕರನ ಹಂಚಿವೆ. ಹಂಗೆ ಅಕಾಡೆಮಿ ಪ್ರಕಟ ಮಾಡಿದ ಪುಸ್ತಕ ಮತ್ತು ಸಿಡಿಗಳ ಪ್ರದರ್ಶನ ಹಂಗೆ ಮಾರಾಟ ಸಹ ಏರ್ಪಾಡಾಟು. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಂಗಸಂಸ್ಥೆಯಾದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಕಡೆಯಿಂದ ಅಂತಾರಾಷ್ಟೀಯ ಹಣ್ಣು ಮತ್ತು ತರಕಾರಿ ವರ್ಷಾಚರಣೆಯ ಪ್ರಯುಕ್ತ ಆನ್ಲೈನ್ ಉಪನ್ಯಾಸ ಸರಣಿ ಕಾರ್ಯಕ್ರಮ ಏರ್ಪಾಡಾಟು. ತರಬೇತಿ ತಗಣಿಕೆ ಕುಸಿರವು ಅಕಾಡೆಮಿನ ವೆಬ್ಸೈಟ್ನ ನೋಡಿ ಮಾಹಿತಿ ತಿಳ್ಕೊಳ್ಳಕ್ಕೂ ಅಕಾಡೆಮಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಲ್ಯಾಕ್ಮೆ ಆಫರ್ ಮತ್ತೊಮ್ಮೆ ಅಭಿಲಾಷ್ನಲ್ಲಿ ಲ್ಯಾಕ್ಮೆ ಲಿಪ್ಸ್ಟಿಕ್ ಬೈ ಒನ್ ಗೆಟ್ ಒನ್ ಫ್ರೀ, ಲ್ಯಾಕ್ಮೆ ಫೌಂಡೇಶನ್ 15% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚ್ಗಳ ಮೇಲೆ ಅಪ್ ಟು 15% ಡಿಸ್ಕೌಂಟ್, ಟೈಟಾ ಸೊನಾಟಾ ವಾಚ್ಗಳ ಲೇಟೆಸ್ಟ್ ಕಲೆಕ್ಷನ್ಸ್. ಹಿಂದೆ ಬನ್ನಿ, ಈ ಬಂಪರ್ ಕೊಡುಗೆ ನಿಮ್ಮದಾಗಿಸಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC PUPCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. Breathe like a lion.

ലോകമട്ടത്ത് ഗനപ്പെട്ട പ്രതിഷ്ഠര കളിയായിത്തുള്ള ഒളിമ്പിക്സില് ഈ കുറി കൊടക് മൂലത്ര മൂന്നാളു കൂടിയാടേണ്ടുള്ളത് പരമര സംഗതി. ഇതേ 23-ാം ജപ്പാൻ്റെ ടോക്കിയോത്ത് നടപ്പ് ഒളിമ്പിക്സില് സ്ലേയിംഗില് കേലപ്പണ്ട സി ഗണപതി, ബോക്സിംഗില് മുഖ്യ കോച്ച് ദ്രോണാചാര്യ പ്രശസ്തി കൊന്ത് വിഷു കുട്ടപ്പ്, പിന്നെ പൊമ്മക്കട ഹോക്കി കോച്ചില് അങ്കിത ബി എസ് കൂടിയാടുന്നുണ്ട്. ദേശത്ത് പുറത്തക്ക് ബന്തിഞ്ച കോവിഡ് കൈലക്കാരുടെ കണക്ക് പുനഃ ഏറായുണ്ട്. ദണ്ഡന അലെ കമ്മിയായിട്ട് ജനട ബതുക്ക് ചെന്ന സുധാർ ചുടോക്ക മൂന്നന അലേറെ കൂട്ടുക്ക് വൈറസ് റൂപാന്തര ബോറെ ബോറെ രീതിയിൽ കണ്ടുബന്ധുണ്ട്. ചൂത് മദ്ദടുക്കത്തെ നിയമത്തിന് പാലന മാടത്തെ ഉണ്ടെങ്കിൽ ബപ്പത്തിങ്ക കൈല ജാസ്തിയായിട്ട് പരിസ്ഥിതി പെർത്ത് പാളപ്പ് സാധ്യത ഉണ്ടെന്ന് ICMR വിജ്ഞാനിയ എച്ചരിക്ക തന്നിട്ട്. 2020-21 സാലിലെ SSLC പരീക്ഷ ഇന്ന് പിന്നെ 22 ബാലാച്ച ഇടീ രാജ്യത്ത് നടപ്പ്. ജില്ലയിൽ പരീക്ഷ നടത്തുവക്ക് എല്ലാ തയ്യാറി മാടിയുണ്ട്. മൂന്ന് ഭാഷ മൂന്ന് വിഷയക്ക് സംബന്ധപ്പെട്ടെന്നൊക്കെ സുമാർ 15 ദിനത്ര മധ്യത്ത് നടപ്പ്.